ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು ಉತ್ಪಾದಕ ಸೊಸೈಟಿ ಕಿರು ಉದ್ದಿಮೆಗಳಿಗೆ ಬೆಂಬಲ ಅರ್ಹ ಯೋಜನಾ ವೆಚ್ಚದ ಶೇಕಡಾ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು. ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ ಶೇಕಡಾ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ ಯೋಜನಾ ವೆಚ್ಚದ ಶೇಕಡಾ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆಗೆ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬರ್ತದೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್? ನಿಮ್ಮ ಆಧಾರ್ ನಂಬರ್ ಅನ್ನ ನಿಮ್ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಾ ಇರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕ್ ಹೋಗಿ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ, ವಿಮಾ ಪರಿಹಾರ ಹಣ ಬಂದೇ ಬರುತ್ತೆ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ರೈತ ಬಾಂಧವರೇ, ಈಗ ಕೇಳಿ ಜೇನು ಸಾಕಾಣಿಕೆ ಮಹತ್ವ ಮತ್ತು ಜೇನು ಕೃಷಿಕರಿಗೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೌಲಭ್ಯಗಳ ಕುರಿತು ನೇರ ಫೋನಿನ ಕಾರ್ಯಕ್ರಮವನ್ನು. ಕೇಳುಗರಿಗೆ ನಮಸ್ಕಾರ. ಫೋನಿನ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಸ್ವಾಗತ. ರೈತ ಬಾಂಧವರು, ಇವತ್ತಿನ ನೇರ ಫೋನಿಂಗ್ ಕಾರ್ಯಕ್ರಮದ ವಿಷಯ ಜೇನು ಕೃಷಿಯ ಮಹತ್ವ ಮತ್ತು ಜೇನು ಕೃಷಿಕರಿಗೆ ತೋಟಗಾರಿಕೆ ಇಲಾಖೆಯಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಜೇನು ಕೃಷಿಕರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ರಾಯಚೂರು ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದಂಥ ಶ್ರೀ ಮೊಹಮ್ಮದ್ ಅಲಿ ಅವರಿದ್ದಾರೆ. ಅವರೊಂದಿಗೆ ಜೇನು ಕೃಷಿ ತಜ್ಞರು, ಕೀಟ ತಜ್ಞರು ಆದಂಥ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಡಾಕ್ಟರ್ ಸಂಗಣ್ಣ ಎಂ ಸಜ್ಜನ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ರೈತ ಬಾಂಧವರು ಯಾರ್ಯಾರು ಜೇನು ಕೃಷಿಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ, ಯಾರ್ಯಾರು ಜೇನು ಕೃಷಿಯನ್ನು ಮಾಡಲಿಕ್ಕೆ ಆಸಕ್ತಿ ಇದೆ ಅಂಥವರು ಇದ್ರ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ಪಡ್ಕೋಬಹುದು. ನೀವು ಮಾಹಿತಿಯನ್ನು ಪಡಿಬೇಕಾದರೆ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳ್ತೀನಿ, 0832223365. ಇದು ಒಂದು ಸಂಖ್ಯೆ. ಇನ್ನೊಂದು ಮೊಬೈಲ್ ಸಂಖ್ಯೆ ಇದೆ, ಆ ಸಂಖ್ಯೆ 9449987322. ಈ ಫೋನ್ ಸಂಖ್ಯೆಗೆ ಕರೆಯನ್ನು ಮಾಡಿ ಜೇನು ಕೃಷಿ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ರೈತ ಬಾಂಧವರು ಪಡ್ಕೋಬೋದು. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿರ್ಬೋದು, ಸುತ್ತಮುತ್ತ ಎಲ್ಲ ಗಂಗಾವತಿ, ಕೊಪ್ಪಳ, ಬಳ್ಳಾರಿ ಜಿಲ್ಲೆಗಳಲ್ಲಿ ಸಾಕಷ್ಟು ಜನ ರೈತರು ಜೇನು ಕೃಷಿಯನ್ನು ಮಾಡ್ತಾ ಇದ್ದಾರೆ, ಒಳ್ಳೆಯ ಒಂದು ಲಾಭವನ್ನು ಪಡಿತಾ ಇದ್ದಾರೆ. ರೈತರು ಇದರ ವಿಚಾರವಾಗಿ ಮಾಹಿತಿಯನ್ನು ಪಡ್ಕೋಬೋದು. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಂಥ ಶ್ರೀ ಮೊಹಮ್ಮದ್ ಅಲಿ ಅವರಿಗೆ ಮತ್ತು ಡಾಕ್ಟರ್ ಸಂಗಣ್ಣ ಎಂ ಸಜ್ಜನ್ ಅವರಿಗೆ ಸ್ವಾಗತವನ್ನು ಕೋರೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕರಿಗೆ ಹೇಗೆ ಸರ್ ತೋಟಗಾರಿಕೆ ಇಲಾಖೆ ಉತ್ತೇಜನ ಕೊಡ್ತಾ ಇದೆ ಜೇನು ಕೃಷಿಯನ್ನು ಮಾಡುವಂಥ ರೈತರಿಗೆ? ಹೇಗೆ ತೋಟಗಾರಿಕೆ ಇಲಾಖೆ ಜೇನು ಕೃಷಿ ಮಾಡುವಂಥ ರೈತರಿಗೆ ಜೇನು ಕೃಷಿಯನ್ನು ಉತ್ತೇಜನ ಕೊಡ್ತಾ ಇದೆ? ಜೇನು ಕೃಷಿ ಮಾಡಲಿಕ್ಕೆ ಇದರಲ್ಲಿ ಇಲಾಖೆಯಿಂದ ಇರುವಂತಹ ಯೋಜನೆಗಳ ಬಗ್ಗೆ ನಾನು ಮಾಹಿತಿಯನ್ನು ಇಲ್ಲಿ ಕೊಡಲಿಕ್ಕೆ ಇಚ್ಛಪಡ್ತೀನಿ. ಇದರಲ್ಲಿ ಮುಖ್ಯವಾಗಿ ಜೇನು ಕೃಷಿಯ ಬಗ್ಗೆ ತರಬೇತಿಯನ್ನು ಕೊಡುವಂಥದ್ದು ಒಂದು ಪಾರ್ಟ್ ಇದೆ. ಆಮೇಲೆ ಅವರು ಜೇನು ಕೃಷಿ ಅದಾದ ನಂತರ ಜೇನು ಪೆಟ್ಟಿಗೆಗಳನ್ನು ಅವರು ತೆಗೆದುಕೊಂಡ್ರೆ ಅದಕ್ಕೆ ಸಹಾಯಧನ ಸವಲತ್ತು ಇದೆ. ಆಮೇಲೆ ಇನ್ನೊಂದು ಖಾಸಗಿ ಮಧುವನ ಸ್ಥಾಪನೆಗೆ ಏನು ಸಹಾಯ ಸವಲತ್ತು ಇದೆ ಅನ್ನುವಂಥದ್ದು ಒಟ್ಟು ಮೂರು ಇದರಲ್ಲಿ ನಮ್ಮ ಇಲಾಖೆ ಯೋಜನೆ ಅನುಷ್ಠಾನ ಆಗ್ತಾ ಇದೆ. ಒಂದು ಕರೆ ಇದೆ, ಕರೆ ನಂತರ ನೋಡಮ್ಮ. ಹಲೋ ಹಲೋ, ಹಾಂ ಕೇಳಿ. ಪ್ರಶ್ನೆ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ರಾಯಚೂರಿಂದ ಸರ್. ತಮ್ಮ ಹೆಸರು? ರವಿ. ರಮೇಶ್? ರವಿ. ರವಿ ಅವರೇ, ಕೇಳಿ, ಪ್ರಶ್ನೆ ಕೇಳಿ. ಜೇನು ಸಾಕಾಣಿಕೆ ಬಗ್ಗೆ ನಿಮಗೆ ಏನು ಮಾಹಿತಿ ಬೇಕಾಗಿದೆ? ಟ್ರೈನಿಂಗ್ ಕೊಡ್ತೀರಾ ಸರ್ ನಮ್ಗೆ? ಹಾಂ ಟ್ರೈನಿಂಗ್ ಕೊಡ್ತಾರಾ? ಹಾ, ಟ್ರೈನಿಂಗ್ ಕೊಡ್ತಾ ಅಂತ ಹೇಳಿದ್ರಲ್ಲ, ಈಗ ಉಪನಿರ್ದೇಶಕರು ಹೇಳಿದ್ರು, ಮಾತಾಡ್ತಾರೆ ನಿಮ್ ಜೊತೆ. ರವಿ ಅವರು ಕೇಳ್ತಾ ಇದ್ದಾರೆ. ರವಿ ಅವರೇ, ಈ ಜೇನು ಕೃಷಿ ಬಗ್ಗೆ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ತರಬೇತಿಯನ್ನ ಕೊಡ್ತಾ ಇದೀವಿ. ಇದನ್ನ ಯಾವ ರೀತಿ ಅಂತಂದ್ರೆ 2 ದಿವಸದ ಒಂದು ತರಬೇತಿ ಇರುತ್ತದೆ. ನಮ್ಮ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ತಾಲೂಕಾ ಆಫೀಸರ್ಸ್ ಏನ್ ಇರ್ತಾರೆ ಅವರು ಏನಿದೆ ಮೊದಲೇ ತರಬೇತಿ ಇದ್ದ ಬಗ್ಗೆ ಅನ್ನ ತಿಳಿಸಿರ್ತಾರೆ ರೈತರಲ್ಲಿ. ಅವಾಗ ಯಾವಾಗ ತರಬೇತಿ ದಿನಾಂಕ ನಿಗದಿ ಆಗಿರ್ತದ ಆ ಟೈಮ್ನಲ್ಲೇ ನೀವು ಹೋಗಿ ತರಬೇತಿಯನ್ನು ಪಡೆಯಬಹುದಾಗಿರ್ತದೆ. ಇದನ್ನು ಯಾವ ರೀತಿ ಜೇನು ಕೃಷಿಯನ್ನು ಮಾಡಬೇಕು ಏನು ಅಂತೇಳಿ ಪೂರ್ತಿ ಪ್ರಾತ್ಯಕ್ಷಿಕೆ ಮೂಲಕ ತರಬೇತಿಯನ್ನು ಕೊಡ್ತಾರೆ. ಇದಕ್ಕೆ ಅವಕಾಶ ಇದೆ. ಒಂದು ಇದು 2 ದಿವಸದಷ್ಟೇ ತರಬೇತಿ. ಇನ್ನೊಂದು ಏನ್ರಿ ಈಗಾಗಲೇ ನಿಮ್ಗೆ ಗೊತ್ತಿರಲಿಕ್ಕಿಲ್ಲ, ನಾವು ಪೇಪರ್ನಲ್ಲಿಯೂ ಕೊಟ್ಟಿರ್ತಿದ್ದೀವಿ, ಮತ್ತೆ ನಮ್ಮ ರೈತ ಸಂಪರ್ಕ ಕೇಂದ್ರ ನೀವು ಅವ್ರ ಜೊತೆಗೆ ನೀವು ಸಂಪರ್ಕ ಇಟ್ಕೊಂಡಿದ್ರಿ ಅಂತಂದ್ರೆ ಜೇನು ಕೃಷಿ ಬಗ್ಗೆ ಅವರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಇದು ಅವಾಗೇ ತರಬೇತಿ ಕೊಡೋ ದಿವಸೇ ನೀವು ಹೋಗಿ ತರಬೇತಿ ಪಡಿಬೇಕು ಅಂತೇನಿಲ್ಲ, ಉಳಿಕೆ ಟೈಮ್ನಲ್ಲಿ ನೀವು ನಮ್ಮ ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳು, ಹಿರಿಯ ಸಹಾಯಕ ತೋಟಗಾರಿ ನಿರ್ದೇಶಕರು, ತಾಲೂಕದಲ್ಲಿ ಇರುವಂಥವ್ರಿಗೆ ಮತ್ತು ನಮಗೂ ಸಹಿತ ತೋಟಗಾರಿಕೆ ಉಪನಿರ್ದೇಶಕ ಕಚೇರಿಗೆ ಬಂದು ನೀವು ಭೇಟಿ ಕೊಟ್ಟರೆ ಅದು ನಾವು ತರಬೇತಿಯನ್ನು ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ತಯಾರಿದ್ದೀವಿ. ಎಲ್ಲಿ ಹೆಸರು ಬರಿಸಿ ಬಂದಿರಿ ರವಿ ಅವರೇ? ಹೆಸರು ಬರಿಸಿ ನಂಬರ್ ಕೊಟ್ಟು ಸರ್. ಎಲ್ಲಿ? ಕೆವಿಕೆಯಲ್ಲಿ. ಕೆವಿಕೆಯೊಳಗೆ ಕೊಟ್ಟಿರಿ. ಹೌದಾ? ಮತ್ತ ಆಮೇಲೆ ಕೇಳಿಲ್ಲ ನೀವು? ಕೇಳಿ ಸರ್, ಇನ್ನ ಬಂದಿಲ್ಲ, ಇನ್ನ ಸಾವಿರ ಅಂತ ಸರ್. ಇನ್ನು ಅಂದ್ರೆ ಅದಕ್ಕೆ ಏನು ರೈತರು ಕೂಡ ಆಗ್ಬೇಕಲ್ಲ, ಒಂದಿಷ್ಟು ಮಿನಿಮಮ್ ರೈತರು ಅಂತ ಇರ್ಬೇಕಾ ಸರ್? ಎಷ್ಟಾರು ಒಂದು ಟ್ರೈನಿಂಗ್ ಕೊಡ್ಬೇಕಾರೆ? ಒಂದು ಟ್ರೈನಿಂಗ್ ಕೊಡಬೇಕು ಆದ್ರೆ ಈ ಇಲಾಖೆ ಯೋಜನೆ ಪ್ರಕಾರ ಮಾಡಬೇಕಾಗಿತ್ತು ಅಂತಂದ್ರೆ ಒಂದು ವರ್ಷಕ್ಕೆ ಒಂದು ಟ್ರೈನಿಂಗ್ ಮಾಡ್ಲಿಕ್ಕೆ ನಮ್ಗೆ ಗುರಿ ಇರ್ತದೆ. ಅದು 30 ಜನರದ ಕೊಡಬೇಕು ಅಂತೇಳಿ, 30 ಕನಿಷ್ಠ 30 ಜನ ಇರಬೇಕು. ಆ 30 ಜನರದ ಗುಂಪಾಯಿತು ಅಂತಂದ್ರೆ ತರಬೇತಿಯನ್ನು ಕೊಡ್ತೀವಿ. ಇಲ್ಲ ಅಂತಂದ್ರೆ ಯಾವಾಗ ತರಬೇತಿ ಕೊಡ್ತಾರೋ ಅಂತೇಳಿ ನೀವು ಸ್ವಲ್ಪ ನಮ್ಮ ಇಲಾಖೆಯ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ರಿ ಅಂತಂದ್ರೆ ಅವ್ರು ನಿಮ್ಗೆ ಹೇಳ್ತಾರ, ನೀವು ಆಸಕ್ತಿ ಇದ್ರಿ ಅಂತಂದ್ರೆ ಅವ್ರು ಬರ್ದು ಇಟ್ಕೋತಾರ. ಇಲ್ಲದ ಒಂದು ಅರ್ಜಿ ಟೈಪು ನೀವು ಬಂದು ನಮ್ಮ ಇಲಾಖೆಗೆ ಅರ್ಜಿ ಕೊಟ್ಟು ಹೋಗಿದ್ರೆ ನಿಮಗೆ ನಿಮ್ಮ ಸಂಪರ್ಕದ ಎಲ್ಲ ಮಾಹಿತಿಯನ್ನು ಅವರಿಗೆ ಕೊಟ್ಟಿದ್ರೆ ನಿಮಗೆ ತರಬೇತಿ ಇರುವ ದಿವಸ ನಿಮಗೆ ಕರೀತಾರೆ. ರವಿ ಅವರು ಇನ್ನೊಮ್ಮೆ ಭೇಟಿ ಆಗ್ರಿ ಕೆವಿಕೆಗೆ. ತರಬೇತಿ ಕೊಡುವಂತವ್ರು ಕೆವಿಕೆ ಕೊಟ್ಟಿವ್ ಅಂತಂದ್ರಲ್ಲ ನೀವು, ಅಲ್ಲಿ ಕೆಲಸ ಮಾಡ್ತಾನೆ ಸರ್ ಶಿವ ಅಂತಂದ್ರೆ ಅವ್ರಿಗೆ ನಂಬರ್ ಕೊಡ್ಬೇಕು ಅಲ್ಲಿ ಸರ್. ತಾವು ಏನ್ ಹೇಳ್ತೀರಿ ಅಲ್ಲಿ ತರಬೇತಿ ಕೆವಿಕೆದಲ್ಲಿ ಬಂದ್ ಭೇಟಿ ಆಗ್ರಿ ನೀವು ಕೆವಿಕೆಗ್ರಿ. ಡಾಕ್ಟರ್ ಸಂಗಣ್ಣ ಅವರೇ, ಮುಖ್ಯವಾಗಿ ಜೇನು ಕೃಷಿ ಹೇಗೆ ನಮ್ಮ ಜಿಲ್ಲೆಯಲ್ಲಿ ಜೇನು ಕೃಷಿಯನ್ನು ಮಾಡಲಿಕ್ಕೆ ಒಳ್ಳೆಯ ಒಂದು ಅವಕಾಶ ವಾತಾವರಣ ಇಲ್ಲಿ ಸೌಲಭ್ಯಗಳು ಅಥವಾ ಏನು ಪರಿಸರ ಚೆನ್ನಾಗಿದೆ ಅಂತೀರಾ ಹೇಗೆ? ಅದಕ್ಕೆ ಇಲ್ಲಿ ಯಾಕಂದ್ರೆ ತಪ್ಪು ಕಲ್ಪನೆಗಳಿದಾವೆ, ಜೇನು ಕೃಷಿ ಇಲ್ಲಿ ಹೆಂಗೆ ಮಾಡೋಕ್ಕಾಗತ್ತೆ ರಾಯಚೂರು ಅಂಥ ಭಾಗದಲ್ಲಿ, ಬಿಸಿಲಿರ್ತದೆ ಇಲ್ಲಿ, ಅರಣ್ಯ ಇಲ್ಲ ಅಂತಕ್ಕಂಥ ವಿಚಾರಗಳು. ಸರ್, ಜೇನು ಸಾಕಾಣಿಕೆಗೆ ಹೊಲ ಇರಬೇಕು ಅಂತೇನಿಲ್ಲ, ಮನೆ ಹತ್ರ ಸಹಿತ ನಾವು ಜೇನುಗಳನ್ನು ಇಟ್ಟುಕೊಂಡು ನಾವು ಸಾಕಾಣಿಕೆ ಮಾಡಲಿಕ್ಕೆ ಅವಕಾಶ ಐತೆ. ಈಗ ನಾವು ಭಾಳ ಬಿಸಿಲು ಇತ್ತು ಅಂತಂದ್ರೆ ಅಂಥ ಟೈಮಲ್ಲಿ ಅವಕ್ಕೆ ಒಂದು ನೆರಳನ್ನು ನಾವು ಕೊಡಬೇಕಾಗತ್ತೆ. ನೆರಳನ್ನು ಕೊಟ್ಟನು ಸಹಿತ ನಾವು ಸಾಕಾಣಿಕೆ ಮಾಡಬಹುದು. ಈಗಾಗಲೇ ಸುಮಾರು ಬಳ್ಳಾರಿ ಅಂತ ಜಿಲ್ಲೆಯಲ್ಲಿ ಇಲ್ಲಿ ಇಲ್ಲಿಗಿಂತ ಹೆಚ್ಚಿಗೆ ಇರ್ತದೆ ಅಲ್ಲಿ ಬಿಸಿಲು, ಆದರೂ ಸಹಿತ ಒಂದು ಸಕ್ಸಸ್ಫುಲ್ ಆಗಿ ಬೀ ಕೀಪಿಂಗ್ ಮಾಡ್ತಿದ್ದಾರೆ, ಇವನ್ ಮಾರಾಟನೂ ಮಾಡ್ತಿದ್ದಾರೆ. ಹಂಗಾಗಿ ನಾವು ಸಹಿತ ಇಲ್ಲಿ ನಾವೇನು ಅದಕ್ಕಾಗಿ ಅಂತಾನೆ ಬೆಳೆ ಬೆಳೆಸೋದು ಅಥವಾ ಗಿಡಗಳನ್ನು ಬೆಳೆಸೋದೇನಿಲ್ಲ, ಇರುವಂತಹ ಗಿಡಗಳನ್ನೇ ಅವಕ್ಕೆ ಆಹಾರ, ಅವು ಆಹಾರವನ್ನು ಕಲೆಕ್ಟ್ ಮಾಡ್ಕೊಂಡು ಬಂದು ತಾವು ತಮ್ಮ ಒಂದು ಸಂತತಿಯನ್ನು ಹೆಚ್ಚು ಮಾಡ್ಕೊಳ್ತಾವೆ. ಅಂದ್ರೆ ಮುಖ್ಯವಾಗಿ ಯಾವ ಯಾವ ರೈತರು ಯಾವ ಯಾವ ಬೆಳೆಗಳನ್ನು ಬೆಳೆಯುವಂತ ರೈತರು, ಒಂದು ಕರೆ ಇದೆ, ನಂತರ ಮಾತಾಡೋಣ. ಹಲೋ ಸರ್, ನಾವು ಅನಿಲ್ ಕುಮಾರ್ ಅಂತ ಹೇಳಿ ಗಂಗಾವತಿ ಅಂತ ಜೇನು ಕೃಷಿಕರೇ ರೀ ನಾವು. ಅನಿಲ್ ಕುಮಾರ್ ಅವರೇ, ತಾವು ಬಹಳಷ್ಟು ವರ್ಷದಿಂದ ಜೇನು ಕೃಷಿಯನ್ನ ಮಾಡ್ತಾ ಇದ್ರೆ ನಿಮ್ದು ಏನಾದ್ರೂ ಪ್ರಶ್ನೆ ಇದ್ರೆ ನೀವು ಅನುಭವವನ್ನ ಹಂಚ್ಕೋಬೇಕು ನಮ್ಮ ರೈತರೊಂದಿಗೆ. ಹೌದ್ರಿ, ಪ್ರಶ್ನೆ ಅನ್ನೋದಕ್ಕಿಂತ ಒಂದು ತರಬೇತಿ ಕೊಡಬೇಕಾದ್ರೆ ಇದೇನಾಗತ್ತ್ರಿ, ಇಲಾಖೆಗಳಿಂದ ಕೊಟ್ಟಿರುವಂತಹ ಗೂಡುಗಳಿಗೆ ಅವರು ಬರೇ ಪಾಲಿನೇಷನ್ ಸಲುವಾಗಿ ಒಯ್ದು ಬಿಡ್ತಾರ್ರಿ, ಈಗಾಗಲೇ ಒಯ್ದು ಆಮೇಲೆ ಸಿಕ್ಕಾಪಟ್ಟಿ ಔಷಧಿ ಸಿಂಪಡಣೆ ಮಾಡ್ತಾರ್ರಿ, ಅಲ್ಲಿಂದ ಜೇನು ಕೃಷಿ ಅನ್ನೋದೇ ಉಳಿದಂಗಾಗಿದೆ. ಈಗ ಫಾರ್ ಎಕ್ಸಾಂಪಲ್ ದಾಳಿಂಬ್ರಿ ಇದೆ ರೀ, ದಾಳಿಂಬ್ರಿ ಒಳಗೆ ಸಜೆಸ್ಟ್ ಮಾಡ್ತಾರೆ ಏನಂತ, ಜೇನು ಗೂಡುಗಳಿಟ್ರೆ ಹೆಚ್ಚಿನ ಇಳುವರಿ ಬರ್ತೈತಿ ಅಂತ. ಹೆಚ್ಚಿನ ಇಳುವರಿ ಬರೋದಂತೂ ಕರೆಕ್ಟ್ ಇದೆ ರೀ, ಆದ್ರೆ ಅಲ್ಲಿ ಏನ್ ಮಾಡ್ತಾರ್ರಿ, ಅದ್ ದುಡ್ಡು ಹೋದ್ರೆ ಹೋಗಿತ್ತು, ಬರೀ ಜೇನೆಲ್ಲ ಸಾಯೋದು ಅನ್ನುವಂತ ಇದ್ರೊಳಗ ಯಥೇಚ್ಛವಾಗಿ ಸಿಂಪರಣೆ ಮಾಡಿ ಅವುಗಳನ್ನು ಸಾಯಿ ಬಿಡ್ತಾರೆ. ಅದು ಆಗದೆ ಇದ್ದಾಗ ಮಾತ್ರ ಜೇನು ಕೃಷಿ ಹೆಚ್ಚಿನ ಇದ್ರೊಳಗೆ ಉಳಿತೈತಿ ಅಂತ ನನ್ನ ಅನಿಸಿಕೆ. ಹೌದು, ಒಳ್ಳೇದು ನಿಮ್ಮ ಹೇಳಿದ್ದು. ಈಗ ನೋಡ್ರಿ, ಕೀಟತಜ್ಞರದಾರೆ ಅವ್ರದ್ದು ಸಜೆಷನ್ ಹೇಳ್ತಾರೆ ಕೇಳಮಂತ ನಮ್ಮ ಸಂಗಣ್ಣವರು, ಡಾಕ್ಟರ್ ಸಂಗಣ್ಣವರು, ನೀವೇನಂತೀರಿ ಈಗ? ಅನಿಲ್ ಕುಮಾರ್ ಅವರು, ಗೊತ್ತಿರ್ಬೇಕು, ಈಗೇನಿಲ್ಲ, ನಾನು ಸರ್ ಈ ಮುಂಚೆನೆ ಡಿಸ್ಕಷನ್ ಮಾಡಿದ್ವಿ ನಾವು, ಯಾವುದೇ ಒಂದು ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಕೀಟನಾಶಕಗಳನ್ನ ಸಿಂಪರಣೆ ಮಾಡಬಾರ್ದು ಅಂತಾನೆ ಹೇಳ್ತೀವಿ. ಅಂತ ಅವಶ್ಯಕತೆ ಇದ್ದಲ್ಲಿ ಆ ಬಾಕ್ಸ್ಗಳು ಅಥವಾ ಏನು ನಾವು ರೇರಿಂಗ್ ಮಾಡ್ತಕ್ಕಂಥ ಬಾಕ್ಸ್ಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿ ಆ ಒಂದು ಸಿಂಪರಣೆಯನ್ನು ತಗೊಂಡು ಮತ್ತೆ ಒಂದು 4-5 ದಿವಸ ಆದ್ಮೇಲೆ ನಾವು ವಾಪಸ್ ತಂದು ನಾವು ಸಾಕಾಣಿಕೆ ಮಾಡಬಹುದು. ಹೌದ್ರಿ. ಆಮೇಲೆ ಇನ್ನೊಂದ್ರಿ ಸರ್, ನೀವು ತರಬೇತಿ ಕೊಡ್ತೀರಿ, ಕೊಟ್ಟಮೇಲೆ ಅವ್ರನ್ನ ಆತ್ಮ ನಿರ್ಭರರಾಗುವಂಗ ತಯಾರು ಮಾಡುವಂತ ಯೋಜನೆ ಒಂದು ಹಮ್ಮಿಕೊಳ್ಬೇಕಾಗ್ತೈತ್ರಿ. ಯಾಕಂದ್ರೆ ಈಗ ಪ್ರತಿ ಸತ್ತನು ಜೇನುಗೂಡು ಅಂದ್ರ ಸ್ವಾರ್ಮ್ ಆಗಿ ಹೋಗೋದ್ರಿ, ಎದ್ದು ಹೋಗ್ತಾವ್ರಿ. ಎದ್ದು ಹೋದಾಗ ತಮ್ಮದೇ ಡಿವಿಜನ್ ಮಾಡುವಂತದ್ ಕಲ್ಕೊಂಡು ಆಮೇಲೆ ತಾವೇ ಗೂಡುಗಳನ್ನ ನೈಸರ್ಗಿಕ ಗೂಡುಗಳನ್ನ ಹಿಡ್ಕೊಂಡು ಅವ್ರ ಸಾಕಾಣಿಕೆ ಮಾಡುವಂತಹದೇ ಆದ್ರೆ ಇನ್ನೊಬ್ಬರ ಮೇಲೆ ಅವರು ಡಿಪೆಂಡೆಂಟ್ ಆಗಂಗಿಲ್ಲ ಅನ್ನುವಂಥದ್ ನನ್ನ ಅಭಿಪ್ರಾಯ. ಈಗಾಗಲೇ ಮಾಡ್ತಿದ್ದಾರೆ ಟ್ರೈನಿಂಗ್ ತಗೊಂಡದವರು, ಅಲ್ಲೆಲ್ಲೆಲ್ಲೆಲ್ಲೇ ಮಾಡ್ತಿದ್ದಾರೆ. ಬಟ್ ಎಲ್ಲರೂ ಗೊತ್ತಲ್ಲ ತಮಗೆ, ತಮ್ಮಂಗೆ ಎಲ್ಲರೂ ಆಗಲ್ಲ. ಯಾರು ಇಂಟ್ರೆಸ್ಟ್ ಇರ್ತದೋ, ಯಾರು ಅವರು ತಮ್ಮ ಒಂದು ಹೆಚ್ಚಿನ 0.01% ಹೊರಗೆ ಬರೋದ್ರಿ. ಅದು ಆತ್ಮನಿರ್ಭರರಾಗಿ ಮಾಡಿದಾಗ ಮಾತ್ರ ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಇಲ್ದಂಗ ಬೇರೆ ಕಡೆ ಹೋಗಿ ಜೇನುಗೂಡು ಖರೀದಿ ಮಾಡ್ದಂಗ ಆಗ್ತಾರ ಅನ್ನುವಂತ ನನ್ನ ಅಭಿಪ್ರಾಯ. ಅದನ್ನೇ ಹೇಳ್ತೀನಿ ನಾನು ನಿಮಗೆ, ಆಗಿದಾರ ಇಲ್ಲೇ ನಮ್ಮ ಜಕ್ಕಲ್ದಿಂಡಿ ಅಂತ ಒಂದು ಗ್ರಾಮದ ಇಲ್ಲೇ ರಾಯಚೂರ್ ಹತ್ರ, ತಮ್ಗೆ ಗೊತ್ತಿರಬೇಕು. ಅವ್ರಿಗಾಗಲೇ ಇಲ್ಲೇನೆ ಟ್ರೈನಿಂಗ್ ತಗೊಂಡು ತಮ್ಮ ಹತ್ರನು ಕರ್ಕೊಂಡು ಬಂದಿದ್ದೆ ನಾನು. ಹೌದ್ರಿ, ವಿಜಿಟಿ ಕರ್ಕೊಂಡು ಬಂದಿದ್ದೆ, ನೆನಪಾದಲ್ಲ ನಿಮ್ಗೆ ಮಾರ್ಚ್ನಾಗೆ. ಅವರು ಸಹಿತ ಈಗ ಸಕ್ಸಸ್ಫುಲ್ ಆಗಿ ಅವರೇ ನ್ಯಾಚುರಲ್ ಇರತಕ್ಕಂಥ ಕಾಲೋನಿನ ಹಿಡ್ಕೊಂಡು ಬಾಕ್ಸ್ ಒಳಗೆ ರೇರಿಂಗ್ ಮಾಡಿ ಮಲ್ಟಿಪ್ಲೈನ್ ಮಾಡ್ತಿದ್ದಾರೆ, ಹೆಚ್ಚೆಚ್ಚು ಕಾಲೋನಿನ ಡೆವಲಪ್ ಮಾಡತ್ತಾರೆ ಇವರು. ಬಹಳ ಸಂತೋಷ. ಇಲ್ಲೇ ಜಕ್ಕಲ್ದಿನ್ನಿ ಅಂತಕ್ಕಂಥ ಗ್ರಾಮ. ಅನಿಲ್ ಕುಮಾರ್ ಅವರ, ನಿಮ್ದು ಜೇನು ಸಾಕಾಣಿಕೆ ಹೇಗಿದೆ, ನೀವು ಯಾವ ಬೆಳೆಯಲ್ಲಿ ಮಾಡ್ತಾ ಇದ್ದೀರಿ? ನಾವು ಈಗ ನಮ್ಮ ಮಾವಿನ ತೋಟದಲ್ಲೇ ಮಾಡ್ತಾ ಇದ್ದೀನಿ ಈಗ ಔತ್ರ ಸಲಾಗಿ ಅಂತ ಹೇಳಿ. ಇದು ಪಿಲಿಪಿಸ್ರೆ ಅಲ್ಸಂದಿ ಎಲ್ಲವನ್ನು ಹಾಕಿನ್ರಿ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಸಜ್ಜಿನ ಉಗ್ಗಿ ಬಿಟ್ಬಿಟ್ಟಿನ್ರಿ, ಹರಿಚಿ ಬಿಟ್ಬಿಟ್ಟಿನ್ರಿ ಅದ್ರ ಜೊತೆಗೆ. ಎಲ್ಲಿ? ಮಾವಿನ ತೋಟದಲ್ಲೇನೆ? ಹೌದ್ರಿ. ಎದಕಂದ್ರೆ ಈ ಸಜ್ಜಿ ಇರೋದ್ರ ಹಿಡಿದು ಬೇರೆ ಬೇರೆ ಹಕ್ಕಿಗಳು ಬರ್ತಾವ್ರಿ, ಬಂದು ಆ ಸಜ್ಜಿ ತಿನ್ನೋ ಆಸೆಗೆ ಬಂದಾಗ ಇರುವಂತ ಕೀಟಗಳನ್ನೆಲ್ಲ ಆರಿಸ್ಕೊಂಡು ತಿಂತಾವ್ರಿ. ಆರಿಸ್ಕೊಂಡು ತಿಂದಾಗ ಆಟೋಮೆಟಿಕ್ ಆಗಿ ನಮ್ಗೆ ಹೆಚ್ಚು ಕಮ್ಮಿ 90% ಕೀಟಗಳ ಹಾವಳಿ ಕಡಿಮೆ ಆಗಿದೆ ರೀ ಈ ವರ್ಷ. ಆಮೇಲೆ ಇದರಿಂದ ಬರುವಂತ ಮಕರಂದ ಆಮೇಲೆ ಪರಾಗ ನಡೆದು ಒಳ್ಳೆ ಚೆನ್ನಾಗಿ ಡೆವಲಪ್ ಆಗಿದೆ ರೀ ಈ ವರ್ಷ. ನೀವು ಮಾವಿನ ಬೆಳೆಗೆ ಏನು ಕೀಟನಾಶಕ ಸಿಂಪರಣೆ ಮಾಡೋದಿಲ್ವಾ? ನಾವು ಬೇವಿನ ಎಣ್ಣೆ ಸಿಂಪರಣೆ ಮಾಡ್ತೀವಿ. ಜೈವಿಕ ಕೀಟನಾಶಕಗಳು ನಮ್ಮ ರಾಯಚೂರು ವಿಶ್ವವಿದ್ಯಾಲಯ ನೀಡಿದಾಗ್ಲಿ, ಬಾಗಲಕೋಟೆ ವಿಶ್ವವಿದ್ಯಾಲಯ ನೀಡಿದಾಗ್ಲಿ ತರಿಸಿ ಸಿಂಪರಣೆ ಮಾಡ್ತೀವಿ. ಮತ್ತೆ ಇದು ಬಯೋಡೈಜೆಸ್ಟರ್ ಸ್ಲರಿ ಮಾಡ್ತೀವ್ರಿ. ಆಮೇಲೆ ಇವೆಲ್ಲ ಮಾಡೋದ್ರಿಂದ ಹಿಡಿದು ನಮಗೆ ಯಾವುದೇ ವಿಧವಾದಂತ ಹಾನಿ, ಜೇನುಹುಳುಗಳಿಗೆ ಏನು ಹಾನಿ ಆಗ್ತಾ ಇಲ್ಲ. ಎಷ್ಟು ಉತ್ಪಾದನೆ ಮಾಡ್ತೀರಿ ಜೇನುತುಪ್ಪ ಒಂದ್ ವರ್ಷದಲ್ಲಿ, ಎಷ್ಟಾಗತ್ತೆ ನಿಮ್ದು ಉತ್ಪಾದನೆ? ತುಪ್ಪ ಬಹಳ ಕಡಿಮೆ ರೀ ಸರ್. ಯಾಕಂದ್ರ ನಮ್ಮಲ್ಲಿ ಸುತ್ತಮುತ್ತ ಇರೋದೆಲ್ಲ ಭತ್ತದ ಬೆಳೆನೆ, ಆಮೇಲೆ ಇರುವಂತ ಗಿಡ ಮರಗಳು ಬಹಳ ಕಡಿಮೆ ರೀ. ಈಗ ಡಿವಿಜನ್ ಮಾಡೋದು, ಆಮೇಲೆ ನಮಗ್ ಬೇಕಾಗಿರುವಂತ ಇದು ಪಾಲಿನೇಷನ್ ಸಲುವಾಗಿ ಒಂದ್ ಸ್ವಲ್ಪ ಸ್ವಲ್ಪ ಮನಿ ಪೂರ್ತಕ ಒಂದ್ 50-100 kg ಮಾತ್ರ ತೆಗಿತೀನಿ. ಗೂಡುಗಳನ್ನು ಮಾರ್ತೀರಿ? ಗೂಡುಗಳನ್ನು ಮಾರ್ತೀನಿ. ಏನ್ ಹೇಳ್ತೀರಿ ರೈತರಿಗೆ? ಮತ್ತೆ ರೈತರಿಗೆ ಈ ಜೇನು ಸಾಕಾಣಿಕೆ ಮಾಡ್ಬೇಕಾದ್ರೆ ಟ್ರೈನಿಂಗ್ ಬರೇ ಊಟ ಟೈಮ್ ತನ ಇದ್ದು ಹೊಳ್ಳಿ ಹೋಗ್ಲಾರ್ದಂಗ ಸಂಪೂರ್ಣ ಮಾಹಿತಿ ತಗೊಂಡಾಗ ಮಾತ್ರ ಅವ್ರು ಯಶಸ್ವಿ ಆಗ್ತಾರ್ರಿ. ತಾವು ಆತ್ಮನಿರ್ಭರ ಆಗ್ತಾರ. ಇನ್ನೊಬ್ಬರ ಮೇಲೆ ಈಗ ಯಾವ್ದೇ ಎಂಟರ್ಪ್ರಿನರ್ ಹತ್ರ ನಾವು ಸಬ್ಸಿಡಿನ ಬಾಕ್ಸ್ ತಗೊಂಡಿರ್ತೀವಿ, ಎದ್ದು ಹೋಗ್ತಾವ. ಮತ್ತ ಅವನ ಮೇಲೆ ಡಿಪೆಂಡೆಂಟ್ ಆಗ್ಲಾರ್ದಂಗ ನಾವು ಡಿವಿಜನ್ ಮಾಡ್ಕೊಂಡು ನಾವು ನಿಸರ್ಗದ ಇರುವಂತ ಗೂಡುಗಳನ್ನ ಹಾಕೊಂಡಾಗ ಮಾತ್ರ ಅದ್ರೊಳಗೆ ಇಂಟ್ರೆಸ್ಟ್ ಉಳಿತೈತಿ ಅಂತ ಎಲ್ಲಾ ರೈತರಿಗೆ ಆಮೇಲೆ ಮನವಿ ಮಾಡ್ಕೊಂತೀನಿ. ಆಮೇಲೆ ಆದಷ್ಟು ಸಾವಯವ ಕೃಷಿ ಬಗ್ಗೆ ಒತ್ತು ಕೊಟ್ಟಾಗ ಈ ಜೇನ್ ಉಳಿತೈತ್ರಿ. ನಮಗೂ ಇಳುವರಿ ಜಾಸ್ತಿ ಆಗಿ ನಮ್ಮ ಆದಾಯನೂ ಹೆಚ್ಚಿಗೆ ಆಗ್ತೈತಿ, ದ್ವಿಗುಣಗೊಳತೈತಿ ಅಂತ ಹೇಳಿ ರೈತರಲ್ಲಿ ಕೇಳ್ಕೊಂತೀನಿ. ಒಳ್ಳೇದು ಅನಿಲ್ ಕುಮಾರ್ ಅವರೇ, ನಿಮ್ಮ ವಿಚಾರ ಅಂದ್ಕೊಂಡ್ರೆ. ಈಗ ಉಪನಿರ್ದೇಶಕರು ನಿಮ್ ಜೊತೆ ಮಾತಾಡ್ತಾರೆ, ಉಪನಿರ್ದೇಶಕ ತೋಟಗಾರಿಕೆ. ಅನಿಲ್ ಕುಮಾರ್ ಅವರೇ, ಈಗ ನೀವು ಎಕ್ಸ್ಪೀರಿಯನ್ಸ್ ಅದಿರ ಅಂತೇಳಿ ನನಗೆ ಅನಿಸ್ತಾ ಇದೆ. ಈಗ ಇಲಾಖೆಯಿಂದ ಇರುವಂತಹ ನಿಮ್ಮಂತಹ ರೈತರಿಗೆ ಖಾಸಗಿಯಾಗಿ ಮಧುವನ ಸ್ಥಾಪನೆ ಮಾಡಲಿಕ್ಕೆ ಸಹಾಯಧನ ಇದೆ ಅಂಥೇಳಿ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು. ಇಲ್ಲ ಗೊತ್ತಿದ್ದಿಲ್ಲ ಅಂತಂದರೆ ಏನಿದೆ, ಈಗ ನೀವು ಮಾಡಿ ಇದರಲ್ಲಿ ಸಾಕಷ್ಟು ಅನುಭವ ಹೊಂದಿದ್ದೀರಿ. ಒಂದು 14 ಪೆಟ್ಟಿಗೆಗಳನ್ನು ಈ ಜೇನು ಕುಟುಂಬಗಳನ್ನು ಖಾಸಗಿಯಾಗಿ ಮಾಡಿದರೆ 1,00,000 ರೂಪಾಯಿದು ನಿಮಗೆ ಹೂಡಿಕೆ ಆದರೆ ಅದಕ್ಕೆ 75,000 ರೂಪಾಯಿ ಸಹಾಯಧನದ ವ್ಯವಸ್ಥೆ ಇದೆ. ನೀವು ನಮ್ಮ ಇಲಾಖೆಯವರಿಗೆ ಸಂಪರ್ಕ ಮಾಡಿಕೊಂಡು ಈ ಯೋಜನೆ ಲಾಭ ಪಡೆಯಬಹುದು ಅಂತ ನನ್ನ ಅಭಿಪ್ರಾಯ. ಆಮೇಲೆ ಸರ್, ನೀವು ಮೊದಲಿಗೆ ಇದು ಕೊಡೋದಕ್ಕಿಂತ ನಾನು ಮಧುವನ ತಗೊಂಡವನ್ನ ರೀ, ನಾನು ಟ್ರೈನಿಂಗ್ ತಗೊಂಡು ಬಹಳ ವರ್ಷದ ಮೇಲೆ ಮಧುವನ ತಗೊಂಡಿರಿ. ಎರಡೆರಡು ಗೂಡುಗಳನ್ನ ಕೊಟ್ಟು ಅದನ್ನ ಅವ್ರು ಮ್ಯಾನೇಜ್ ಮಾಡೋದ್ ಕಲ್ಕೊಂಡ ಮೇಲೆ ಮಧುವನ ಕೊಟ್ರೆ ಬಹಳ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಅದ್ರೊಳಗೆ ಪಳಗಿದಾಗ ಮಾತ್ರ ಅದು ಸಕ್ಸಸ್ ಆಗತ್ರಿ ಏನು ಕೃಷಿ. ಇಲ್ಲದ ಇದ್ರೆ ಈಗ 14 ಗೂಡು ತಗೊಂಡಿರ್ತಾರೆ, 14 ಎದ್ದು ಹೋಗ್ತಾವ್ರಿ, ಅವಾಗ ಏನು ಮಾಡಕ್ ಆಗಂಗಿಲ್ಲ ಅಂದ್ರೆ ರೈತರು ಅದೇನಾಕೈತಿ ಅವ್ರಿಗೆ ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತಾರ್ರಿ ಅದ್ರೊಳಗೆ. ಒಳ್ಳೇದು ಅನಿಲ್ ಕುಮಾರ್ ಅವರೇ, ವಿಚಾರ ಹಂಚಿಕೊಂಡದಕ್ಕೆ ಧನ್ಯವಾದ. ನಿಮ್ಮ ಸುತ್ತಮುತ್ತ ನಿಮಗೆ ಪ್ರೇರಣೆ ಕೊಡ್ತಾ ಇದ್ರೆ ಬೇರೆ ರೈತರಿಗೆ ಜೇನು ಕೃಷಿ ಮಾಡ್ಲಿಕ್ಕೆ ತಾವು ಬಹಳ ಬಹಳ ಜನ ಪ್ರೇರಣೆ ಆಗಿದಾರ್ರಿ. ಬಹಳ ಮಂದಿ ಈಗ ಜೇನು ಕೃಷಿ ಬಗ್ಗೆ ಒತ್ತು ಕೊಡ್ತಾ ಇದಾರ್ರಿ. ಸುತ್ತಮುತ್ತ ಹಳ್ಳಿಯವ್ರು ಬರ್ತಾರ್ರಿ, ಟ್ರೈನಿಂಗ್ ತಗೊಂತಾರ ನನ್ನ ಹತ್ರ, ತಗೊಂಡು ಈಗಾಗಲೇ ಯಶಸ್ವಿ ರೈತರಾಗಿ ಆಗ್ಯಾರ್ರಿ ಬಹಳ ಮಂದಿ. ಒಳ್ಳೇದು. ನಿಮ್ ಫೋನ್ ಸಂಖ್ಯೆನ ಹೇಳಿ ರೈತರಿಗೆ ಒಮ್ಮೆ. 9900477777. ಒಳ್ಳೇದು. 9900044077. ಒಳ್ಳೇದು, ಧನ್ಯವಾದ ನಿಮ್ಮ ವಿಚಾರ ಹಂಚಿಕೊಂಡೋದಕ್ಕೆ. ನಮಸ್ಕಾರ. ಡಾಕ್ಟರ್ ಸಜ್ಜನ್ ಅವರು, ತಮ್ಮ ವಿಚಾರ ಏನು ರೈತರು ನೋಡಿ ಎಷ್ಟು ಅವರು ಭಾಳ ವರ್ಷದಿಂದ ಮಾಡ್ತಾ ಇದ್ದಾರೆ, ಹೇಗೆ ಜೇನು ಕೃಷಿ ನಮ್ಮ ರೈತರಿಗೆ ಆದಾಯ ತರ್ತದಂತ ಹೇಳ್ತಿರ್ತಾವೆ, ಯಾವ ರೀತಿ ಆದಾಯ ತರ್ತದಂತೀರಿ? ಸರ್, ಮುಖ್ಯವಾಗಿ ನಮಗೆ ಗೊತ್ತಿರ್ತಕ್ಕಂಥದ್ದು ಜೇನು ಕೃಷಿಯಿಂದ ಬರ್ತಕ್ಕಂಥದ್ದು ಅಂತಂದ್ರೆ, ಜೇನು ಕೃಷಿ ಅಂತಂದ್ರೆ ಬರೀ ತುಪ್ಪ, ಜೇನುತುಪ್ಪ ಅಂತಕ್ಕಂಥದ್ದು ಎಲ್ಲರಿಗೂ ಹೆಚ್ಚು ಕಡಿಮೆ ಗೊತ್ತಿರ್ತಕ್ಕಂಥದ್ದು. ಈಗ ಒಂದು ಡೈರೆಕ್ಟ್ ಅಂತೀವಿ ನಾವು, ನೇರವಾಗಿ ಬರ್ತಕ್ಕಂಥ ಉತ್ಪನ್ನ ಬೇರೆ, ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಬರ್ತಕ್ಕಂಥ ಉತ್ಪನ್ನ ಬೇರೆ. ಈಗ ನಾವು ಜೇನು ಡೈರೆಕ್ಟ್ ಅಂತಂದ್ರೆ ಈಗ ಜೇನುತುಪ್ಪ ಇರ್ಬೋದು, ಮೇನ ಇರ್ಬೋದು, ಅದರದ್ದು ಜೇನು ವಿಷ ಇರ್ಬೋದು, ಈವನ್ ರಾಯಲ್ ಜೆಲ್ಲಿ ಅಂತಕ್ಕಂಥ ರಾಜಶಾಹಿ ರಸ ಅಂತೀವಿ, ಅದನ್ನು ಸಹಿತ ನಾವು ಪ್ರೊಡಕ್ಷನ್ ಮಾಡ್ಬೋದು. ಇದು ನೇರವಾಗಿ ಬರ್ತಕ್ಕಂಥದ್ದು. ಇನ್ನು ನಮಗೆ ಮುಖ್ಯವಾಗಿ ನಾವು ರೈತರ ಬಗ್ಗೆ ಮಾತಾಡಬೇಕಾದಾಗ, ಇದು ಪರಾಗಸ್ಪರ್ಶ ಕ್ರಿಯೆ. ಈಗ ಮುಖ್ಯವಾಗಿ ಈಗ ನಾವು ತರಕಾರಿ ಬೆಳೆ, ಅದ್ರಾಗ ಗಾರ್ಡ್ಸ್ ಅಂತೀವಿ, ಏನು ಇವು ಹೀರೆಕಾಯಿ, ಸೌತೆಕಾಯಿ ಮತ್ತು ಹಾಲುಗಳ ಈ ತರದ ಬೆಳೆಗಳಲ್ಲಿ ಈ ಒಂದು ಪರಾಗಸ್ಪರ್ಶ ಅಥವಾ ಜೇನು ಹುಳು ಇಟ್ಟು ಇಟ್ಟಲ್ಲಿ ನಾವು 70-80% ಹೆಚ್ಚಿಗೆ ಇಳುವರಿಯನ್ನು ಪಡ್ಲಿಕ್ಕೆ ಸಾಧ್ಯ ಐತಿ. ಇನ್ನು ಸೂರ್ಯಕಾಂತಿ ಅಥವಾ ಎಣ್ಣೆ ಕಾಳು ಬೆಳೆಗಳಲ್ಲಿ ಈ ಒಂದು ಹುಳುಗಳ ಮುಖ್ಯವಾಗಿ ಜೇನು ಹುಳುಗಳು ಪ್ರಮುಖ ಪಾತ್ರ ವಹಿಸ್ತಾವೆ, ಇಳುವರಿ ಜಾಸ್ತಿ ಮಾಡ್ತಾವೆ. ಒಂದು ಕರೆ ಇದೆ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು ಎಲ್ಲಿಂದ ರೀ? ನಾನು ಸದಾನಂದ ನಾಯಕ್ ಅಂತ, ಉಡುಪಿ ಜಿಲ್ಲೆ ಬಂಟಕಲ್ಲಿಂದ. ನಾಯಕ್ ಅವರು, ಸದಾನಂದ ನಾಯಕ್ ಅವರೇ, ಕೇಳಿ ತಮ್ಮ ಪ್ರಶ್ನೆ. ಜೇನು ಸಾಕಾಣಿಕೆ ಆ ಕಡೆ ಎಲ್ಲ ಚೆನ್ನಾಗಿದೆ ಭಾಗದಲ್ಲಿ ಇದೆ, ಆದ್ರೆ ಈಗ ಅಂದ್ರೆ ಕಾಲಿಗೂಡುಗಳು, ಹಿಂದೆ ಎಲ್ಲ ನಾವು ಮಾಡುವಾಗ ಕಾಲಿಗೂಡುಗಳನ್ನು ಹೀಗೆ ಹೊರಗೆ ಇಟ್ಟಾಗ ಜೇನು ನೊಣಗಳು ಬಂದು ಕುತ್ಕೊಳ್ತಾ ಇದ್ವು. ಈಗ ಕಾಲಿಗೂಡುಗಳು ಹೊರಗೆ ಇಟ್ಟ ಜೇನು ನೊಣಗಳು ಬಂದು ಕುತ್ಕೊಳ್ಳಿಲ್ಲ, ಇದ್ರೆ ಜೇನು ನೊಣಗಳ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ. ಅಂದ್ರೆ ನಮ್ಗೆ ಅಂದ್ರೆ ನನ್ನದ್ರೆ ಈಗ ಜೇನು ಇಲ್ಲ, ತಂದೆ ಇದು ನಮ್ಮ ಅವರಲ್ಲಿ ಇದು ನಮಗೆ ದೊಡ್ಡ ತೋಟಗಾರಿಕೆ ಇಲಾಖೆಯಲ್ಲಿ 2 ಪೆಟ್ಟಿಗೆಗಳನ್ನು ಕೊಟ್ಟಿದ್ರು, ಅದು ಮಂಗಗಳು ಎಲ್ಲ ಅದ ಪೆಟ್ಟಿಗೆ ಮೇಲೆ ಎಲ್ಲ ಕುತ್ಕೊಂಡು ಎಲ್ಲ ಅಲ್ಲಾಡಿಸಿ ಅದು ಹೋಯ್ತು. ಅದೇ ದೊಡ್ಡ ಸಮಸ್ಯೆ ಅಂದ್ರೆ ಮಂಗಳ ಕಾಟ ವಿಪರೀತ ಉಂಟಲ್ಲ, ಕಟ್ಟಿ ಇತ್ತು ಸರ್, ದಿನಾಲು ಅಲ್ಲಾಟ ಇದ್ರೆ ಅದು ಹೋಗ್ಬಿಡ್ತಾವ ನಮ್ಗೆ ಜೇನು. ಹೌದು, ಮತ್ತೆ ಇದು ಸಕ್ಕರೆ ಪಾಕ ಇಟ್ಟೇವಲ್ಲ, ದಿನಾಲು ಪೆಟ್ಟಿಗೆಯಿಂದ ಹೊರಗೆ ಅಂದ್ರೆ ಮುಚ್ಚಳಿಗೆ ಎಲ್ಲರೂ ಹೊರಗೆ ಬೀಳ್ತದೆ, ಅಂದ್ರೆ ದಿನಾಲು ನಾವು ತೆಗಿಲಿಕ್ಕೆ ಆಗ್ತದೆ ಜೇನು. ಇದು ಸಕ್ಕರೆ ಪಾಕ ಹೊರಗೆ ಇಟ್ಟೇನೆ ಒಳ್ಳೇದಾಗ್ತದೆ, ಇಲ್ಲ ಅಂದ್ರೆ ನಮ್ಗೆ ಇಡ್ಲಿಕ್ಕೆ ಆಗ್ತದೆ, ಸಕ್ಕರೆ ಪಾಕ ಅವುಗಳು ಕುಡಿದು ಹೋಗ್ತವೆ. ವಸ್ತು ಕಾಲೇಜ್ ನಾವು ತಂದಾಗ ನಮ್ಗೆ ಸಕ್ಕರೆ ಬಾಕಿ ಇಡ್ಬೇಕಾಗ್ತದೆ. ಹೌದು, ಈಗ ಹೊರಗೆ ಇಟ್ಟೆ ಇಲ್ಲಿ ಮಂಗಳೂರು ಬಿಡುದಿಲ್ಲ, ಒಳಗೆ ದಿನಾಲು ಮುಚ್ಚಳ ತೆಗೆದು ಒಳಗೆ ಇಡುದು ಸರಿ ಆಗಲ್ಲ, ಡಿಸ್ಟರ್ಬ್ ಆಗತ್ತೆ. ಅವ್ರು ಡಿಸ್ಟರ್ಬ್ ಆಗ್ಬಿಡತ್ತ, ಅವಕ್ಕೆ ದಿವಸ ತೆಗೆದು ಹಾಕುದು ಒಳಗೆ ಇಡುದು ಅಂತಂದ್ರೆ. ಹೌದು, ಅಂದ್ರೆ ಅದು ವಾತಾವರಣ, ಅವುಗಳ ವಾತಾವರಣ ಇದಾಗ್ತದೆ, ಒಳಗಿನ ವಾತಾವರಣ ಕೋಲ್ಡ್ ಆಗ್ತದಲ್ಲ, ದಿನಾಲು ಇಡುವಂತ ನಾವು ದಿನಾಲು ಉಪದ್ರ ಕೊಟ್ಟಾಗಿ ಆಗ್ತದೆ ಜೇನು ಪೆಟ್ಟಿಗೆ ಅಲ್ಲ ದಿನಾಲು ಓಪನ್ ಮಾಡುದು. ಹೌದೌದು, ಇವು ಸಮಸ್ಯೆಗಳು ಇವು. ತಾವು ಏನ್ ಹೇಳ್ತೀರಿ ಡಾಕ್ಟರ್ ಸಜ್ಜನ್ ಅವರು ಈ ಸಮಸ್ಯೆಗಳಿಗೆ? ಮಂಗಂದ್ ಒಂದ್ ಸಮಸ್ಯೆ, ಆಮೇಲೆ ಈಗ ಸದಾನಂದ ನಾಯಕ್ ಅವರು. ನಾಯಕ್ ಅವರು, ಸದಾನಂದ ಅವರು, ಈಗ ನೀವು ಯಾವಾಗಲೂ ಕಾಲೋನಿ ಅಥವಾ ಕುಟುಂಬ ಖರೀದಿ ಮಾಡ್ಬೇಕಾದಾಗ ನಿಮ್ಮಲ್ಲಿ ಸ್ವಲ್ಪ ಅವಕ್ಕೆ ಆಹಾರ ಸಿಗಂಗಿರ್ಬೇಕ್ರಿ. ಈಗ ನಾವು ಬೇಸಿಗೆ ಒಳಗೆ ಮಾಡ್ತೀವಿ ಅಂತ ತಂದು ಮಾಡಂಗಿಲ್ಲ. ಕಳೆದ ವರ್ಷ ನಾನು ತರುವಾಗ ವಾತಾವರಣ ಅಲ್ಲಿ ಯಾವ್ದು ಹೂ ಇರ್ಲಿಲ್ಲ, ಟ್ರೈನಿಂಗ್ ಕೊಟ್ಟಿದ್ರು ಅವ್ರು ಕೊಟ್ಟಾಗ ಕಳೆದ ವರ್ಷ ಯಾವುದೇ ವಾತಾವರಣ, ಈ ಸಲ ಮಾವಿನ ಹೂ ತುಂಬಾ ಬಿಟ್ಟಿದೆ. ಅದಕ್ಕೆ ಒಂದು ಕಾಲೇಜ್ ತರಬೇಕು, ಮತ್ತೆ ಮಲ್ಟಿಪ್ಲೈ ಮಾಡ್ಬೇಕಂತ ಇದೆ. ನಿಮ್ಮಲ್ಲಿ ಅವಕ್ಕೆ ಆಹಾರ ಸಿಗುವಂತ ಬೆಳೆಗಳು ಸ್ವಲ್ಪ ಆದ್ರೂ ಹೂವು ಇರಬೇಕು. ಈಗ ನೀವೇ ನಾವು ಕೊಡೋದು ಅದಕ್ಕೆ ಹೇಳ್ರಿ, ಅವು ಸ್ವಲ್ಪ ಸರ್ವೈವ್ ಆಗಲಿ ಅಥವಾ ಜೀವಂತ ಇರಲಿ ಅನ್ನೋದಕ್ಕಷ್ಟೇ ನಾವು ಕೊಡ್ತಕ್ಕಂಥದ್ದು. ನಾವೇನು ಕೊಡ್ತೀವಲ್ಲ ಸಕ್ಕರೆ ಪಾಕ ಅಂತ ಹೇಳ್ತೀರಿ, ಸಕ್ಕರೆ ಪಾಕ ಅದು ಜೀವ ಒಂದು ಸ್ವಲ್ಪ ಜೀವ ಹಿಡ್ಕೊಳ್ಳೋಕೆ ಅವು ಮಲ್ಟಿಪ್ಲೈ ಆಗಲಿ ಅಲ್ಲ, ಅದು ನ್ಯಾಚುರಲ್ ಏನು ಸಿಗ್ತದ್ರೆ ನಿಮ್ಗೆ ಅಂಥ ಟೈಮಲ್ಲಿ ನೀವು ಖರೀದಿ ಮಾಡ್ಕೊಂಡು ತೊಗೊಂಬಂದು ಅಲ್ಲ ನೀವು ಮಲ್ಟಿಪ್ಲೈ ಮಾಡ್ಬೋದು ಅಥವಾ ನೀವು ಕಾಲೋನಿನ ಡೆವಲಪ್ ಮಾಡಲಿಕ್ಕೆ ಸಾಧ್ಯ ಐತಿ. ನಿಮ್ಮಲ್ಲಿ ಹೂವು ಇರಬೇಕು. ಹೌದು, ನೀವು ಅದೇ ಯಾರು ಕೊಟ್ಟರು ಹಂಗಾದಾಗ ನಿಮಗೆ ಸ್ವಲ್ಪ ಕಾಲೋನಿ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ಹಂಗಾಗಿ ನಿಮ್ಮಲ್ಲಿ ಹೂವು ಇರಬೇಕು. ದಿನಾಲು ಪೆಟ್ಟಿಗೆ ಒಳಗೆ ಮುಚ್ಚಳದಗೆ ಇಡುವುದು ಸರಿ ಆಗಲ್ಲ ನನ್ನ ಲೆಕ್ಕಕ್ಕೆ. ಅವ್ರು ಹೇಳಿದ್ದಾರೆ ದಿನಾಲು ಮುಚ್ಚಳದಗೆ ಇಡಿ ಅಂತೇಳಿ. ಒಂದೇ ಏನಾರೀ ಈಗ ಜೇನುಗೂಡು ಇಟ್ಟಲ್ಲಿ ಅಂತ ಪ್ರದೇಶದಲ್ಲಿ ಒಂದು ಫೆನ್ಸಿಂಗ್ ಹಾಕ್ಬೇಕ್ರಿ, ಮಂಗಳ ಬರಲಾರದಂತೆ ಫೆನ್ಸಿಂಗ್ ಮಾಡ್ಲಿಕ್ಕೆ ಆಗೋದಿಲ್ವಾ? ಎಂತ ಮಾಡುದು, ಏನ್ ಮಾಡುವ ಹಾಗಿಲ್ಲ ಮಂಗಳ ಅಲ್ಲಿ ಎಲ್ಲ. ಅಂದ್ರೆ ನಾವ್ ಮನೆ ಹತ್ರ ಮನೆ ಒಳಗೆ ಬರ್ತೇವೆ ಎಲ್ಲ, ಇಲ್ಲಿ ಎಲ್ಲ ಮಂಗಳ ಉಪದ್ರವ ತುಂಬಾ ಉಪದ್ರವ ಎಲ್ಲ ಕಡೆ ಆಗಿದೆ. ಅಷ್ಟೆಲ್ಲ ಎಲ್ಲ ಕಡೆ ಮಂಗಗಳ ಕಾಟ ಜಾಸ್ತಿ. ಮಂಗಗಳ ಕಾಟ ಇದ್ದಲ್ಲಿ ಜೇನು ಹೋಗ್ಬಿಡ್ತಾವ ಎದ್ದು, ಇವು ಪೆಟ್ಟಿಗೆ ಅಳಗಾಡಿಸ್ಬಿಟ್ರೆ ಹೋಗ್ಬಿಡ್ತಾವ. ಹಾಗೇನಿಲ್ಲ, ನಾವು ಕಟ್ಟಿ ಇಡ್ತೇವೆ ಅಂದ್ರೆ ನಾವು ಸ್ಟ್ಯಾಂಡಿಗೆ ಎಲ್ಲ ಕಟ್ತೇವೆ ಇದನ್ನು ಬಾಕ್ಸ್ ಅನ್ನು. ಅದು ಸ್ಟ್ಯಾಂಡ್ ಎಲ್ಲ ಅಂದ್ರೆ ಸ್ಟ್ಯಾಂಡ್ ನೆಲದ ಮೇಲೆ ಇಡ್ಲಿಕ್ಕೆ ಆಗ್ತದೆ, ಹೂತು ಹೂತು ಇಡ್ಲೇಬೇಕಾಗ್ತದೆ. ಅದಕ್ಕೆ ಸ್ಟ್ಯಾಂಡ್ ಅಂದ್ರೆ ಹೊಂಡದಗಿದ್ದು ಹೂತು ಗಟ್ಟಿ ಮಾಡಿ ಇಡ್ಬಿಡ್ಬೇಕಾಗ್ತದೆ. ಮತ್ತೆ ಅದೇ ದಿನಾಲು ಅವುಗಳು ಕೂತ್ಕೊಂಡು ದಿನಾಲು ಅಲ್ಲಾಡಿಸ್ತಾ ಇದ್ರೆ ಒಳಗೆ ಕಟ್ಟಾಗ್ತದೆ. ಮತ್ತೆ ನೀವು ದಿವಸ ಪೆಟ್ಟಿಗೆ ಮುಟ್ಟೋದು ತೆಗೆದು ಹಾಕೋದು ಮಾಡಿದ್ರೆ ಜೇನು ಕಾಲನಿಗಳು ಹೋಗ್ಬಿಡ್ತಾವ, ಇರೋದಿಲ್ಲ, ಹೋಗ್ತದೆ. ದಿನಾಲು ಉಪದ್ರ ಸಿಕ್ಕಿದ್ರೆ ಆ ರೀತಿ ಅದಕ್ಕೆ ನ್ಯಾಚುರಲ್ ಆಗಿ ಒಂದು ಕ್ಲೈಮೇಟ್ ಸಿಗುವ ವ್ಯವಸ್ಥೆ ಮಾಡ್ಕೋಬೇಕು. ನ್ಯಾಚುರಲ್ ಕ್ಲೈಮೇಟ್ ಇರ್ಬೇಕು ಅದಕ್ಕೆ, ಡಿಸ್ಟರ್ಬೆನ್ಸ್ ಫ್ರೀ ಇರ್ಬೇಕು. ಈಗ ಮರದಲ್ಲಿ ಇಟ್ಟಾಗ ನೋಡ್ರಿ, ಮರಗಳೇ ಗಾಳಿ ಜಾಸ್ತಿ ಬಿಡ್ತಿತ್ತಂದ್ರೆ ಹೋಗ್ಬಿಡ್ತಾವ ಒಂದ್ ಎರಡ್ ಮೂರ್ ದಿನದಲ್ಲಿ ಅವು ಜೇನು. ಅದಕ್ಕೆ ಒಂದ್ ಸೆಕ್ಯೂರಿಟಿ ಬೇಕು, ಸೆಕ್ಯೂರಿಟಿ ಅಥವಾ ಅವಕ್ಕೇನು ಅಂತಾರ ಇದ್ರೆ ಮಾತ್ರ ಇರ್ತಾವ ಜೇನು ಹುಳುಗಳು. ಒಳ್ಳೇದು ಸದಾನಂದ ಅವರೇ, ನಿಮ್ಮ ವಿಚಾರ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ ತಮಗೆ. ಡಾಕ್ಟರ್, ತಾವು ಏನ್ ಹೇಳ್ತೀರಿ ರೈತರಿಗೆ, ಜೇನು ಕೃಷಿಯನ್ನ ಮಾಡ್ಬೇಕಂದ್ರೆ ಹೇಗೆ ಪ್ರಾರಂಭ ಮಾಡ್ಬೇಕು, ಏನೇನು ಸಾಮಗ್ರಿಗಳು ಬೇಕಾಗ್ತವೆ ರೈತರಿಗೆ ಸ್ವಲ್ಪ? ಈಗಾಗಲೇ ಹೇಳದಂಗೆ ಸ್ಟಾರ್ಟ್ ಮಾಡೋರು ಅಥವಾ ಪ್ರಾರಂಭ ಮಾಡೋರು ಎರಡೇ ಕಾಲೋನಿ ತಂದು ಅವರು ಅದರಲ್ಲಿ ಇರ್ತಕ್ಕಂಥ ಯಾವ ರೀತಿ ಮಾಡಬೇಕು ಅಂತ ಕಲ್ಕೊಂಡ ಮೇಲೆ ಅವರು ಹೆಚ್ಚಿ ಕಾಲೋನಿ ತಂದು ಮ್ಯಾನೇಜ್ ಮಾಡ್ಬೋದು. ಮೊದಲಿಗೆ ಅವ್ರು ಬೇಕಾಗಿದ್ದದೆ ಒಂದು ಕಾಲೋನಿ, ಒಂದು ಜೇನು ಬಾಕ್ಸು, ಮತ್ತು ಸ್ಟ್ಯಾಂಡು, ಒಂದು ಎರಡು ಅಥವಾ ಮೂರು ಬಾಕ್ಸು. ಅವ್ರು ಒಂದ್ಸಲ ಅದ್ರ ಜೊತೆ ಹೊಂದಿಕೆ ಆದರೂ ಅಥವಾ ಯಾವ ರೀತಿ ಸಾಕಾಣಿಕೆ ಮಾಡಬೇಕು ಅಂತ ಕಲಿತ ಮೇಲೆ ಅವರು ಬರೀ ಬಾಕ್ಸನ್ನು ತಾವೇ ಬೇಕಾದ್ರೆ ತಯಾರಿಸಿ ಕಾಲೋನಿಗಳನ್ನು ನಾವು ಮಲ್ಟಿಪ್ಲೈ ಮಾಡ್ಬೋದು, ಡಿವಿಷನ್ ಮಾಡ್ಬೋದು, ಅಥವಾ ನಂಬರ್ಗಳನ್ನು ಹೆಚ್ಚಿ ಮಾಡ್ಕೊಳ್ಬೋದು. ಅದು ಅವರಲ್ಲಿ ಅಲ್ಲಿ ಆಹಾರ ಸಿಗ್ತಾ ಇತ್ತಂದರೆ. ಮೊಹಮ್ಮದ್ ಅಲ್ಲಿ ಅವರೇ, ತಾವು ಉಪನಿರ್ದೇಶಕರು, ತಮ್ಮ ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನ ಅಂತಂದರೆ ಒಂದು ರೈತರಿಗೆ ಎಷ್ಟು ಬಾಕ್ಸ್ ಕೊಡ್ತೀರಿ, ಅದಕ್ಕೆ ಸಹಾಯಧನ ಯಾವ ರೀತಿ ಇರುತ್ತೆ? ಈಗ ಜೇನು ಕೃಷಿ ಮಾಡ್ಬೇಕನ್ನೋರು ನಿಮ್ಮ ಇಲಾಖೆಗೆ ಬಂದಾಗ ಏನು ಅರ್ಜಿ ಕೊಡ್ಬೇಕಾ? ಅವರು ಅರ್ಜಿ ಕೊಟ್ಟು ಎಷ್ಟು ದಿವಸ ಆದಮೇಲೆ ತಾವು ಜೇನು ಪೆಟ್ಟಿಗೆಗಳನ್ನು ಕೊಡ್ತೀರಿ, ತರಬೇತಿಗಳನ್ನು ಕೊಡ್ತೀರಿ ಅವರಿಗೆ? ಹೇಗೆ ಇನ್ನು ಇಂಡಿವಿಜುವಲ್ ಬಂದರೂ ಕೊಡ್ತೀರಿ ಅಥವಾ 15 ಜನ 20 ಜನ ಹಿಂಗೆ ಒಂದು ಲಿಸ್ಟ್ ಬರುತ್ತಾನ ವೇಟ್ ಮಾಡ್ತಾರೆ ಹೇಗೆ ರೈತರು ಬರುತ್ತಾನ? ಒಳ್ಳೆಯದು ಇದು ತಾವು ಹೇಳ್ದಂಗೆ. ಈಗ ನಾವು ತರಬೇತಿ ಕೊಡ್ತೀವಿ ಅಂತೇಳಿ ಹೇಳಿದ್ವಿ. ತರಬೇತಿ ಕೊಟ್ಟ ನಂತರ ಅದು ನಮ್ಮ ಆ ರೈತರಿಗೆ, ಜಮೀನು ಇದ್ದಂಥ ರೈತರಿಗೆ ಮತ್ತು ಜಮೀನು ರಹಿತ ರೈತರಿಗೆ ಇಬ್ಬರಿಗೂ ಅದು ಕೊಡುವಂತಹ ಸಹಾಯಧನ ಕೊಡುವಂತದ್ದು ವ್ಯವಸ್ಥೆ ಇದೆ. ಅವರು ಇದ ಈ ಯೋಜನೆಯ ಲಾಭ ಜಮೀನು ಇರ್ಬೇಕಂತೇನಿಲ್ಲ. ಇದ್ದ ಇರ್ಲಾದಂಥ ಅರ್ಬನ್ ರೈತರು ಇದು ಮಾಡ್ಬೋದು, ಆಮೇಲೆ ಗ್ರಾಮೀಣ ರೈತರು ಈ ಜೇನು ಪೆಟ್ಟಿಗೆಯನ್ನು ಖರೀದಿ ಮಾಡಿ ಅವರು ಅದಕ್ಕೆ ಜೇನು ಕೃಷಿ ಮಾಡಿಕೊಂಡು ಸಹಾಯ ಸವಲತ್ತನ್ನು ಪಡ್ಕೋಬಹುದು. ನಮ್ಮ ಇಲಾಖೆಯಿಂದ ಇರುವಂತಹ ಇದರಲ್ಲಿ ಈಗಾಗಲೇ ನಮ್ಮ ಸಂಗಣ್ಣ ಸರ್ ಹೇಳಿದರು, ಅದು ಏನು ಒಂದು ಜೇನು ಪೆಟ್ಟಿಗೆ, ಇನ್ನೊಂದು ಕಾಲೋನಿ, ಆಮೇಲೆ ಇನ್ನೊಂದು ಸ್ಟ್ಯಾಂಡ್, ಇವು ಮೂರೂ ಇರಲೇಬೇಕು. ಅದು ನಮ್ಮ ಇಲಾಖೆಯ ಒಂದು ನಿಗದಿತ ಸರಬರಾಜುದಾರರಿರ್ತಾರೆ, ಅವ್ರ ಕಡೆಯಿಂದನೇ ಅವರು ಖರೀದಿ ಮಾಡಬೇಕು ಅಂತವ್ರು. ಇದರಿಂದ ಒಂದು ಪೆಟ್ಟಿಗೆಗೆ ಕನಿಷ್ಠ 4 ಅವು ಜೇನು ಕುಟುಂಬಗಳ ಇರ್ತವೆ. ಆ ಇರುವಂತಹ ಇದೇನು ಸ್ಟ್ಯಾಂಡು ಒಂದು ಯೂನಿಟ್ ಏನಂತೀವಿ ಅದಕ್ಕೆ 4,500 ರೂಪಾಯಿ ಖರ್ಚು ಬರ್ತದೆ. ಅದರಲ್ಲಿ ಇವರಿಗೆ ನಾವು 3,375 ರೂಪಾಯಿ ಸಹಾಯಧನವನ್ನು ಅವರಿಗೆ ಕೊಡುವಂಥ ಇದು ವ್ಯವಸ್ಥೆ ಇರುತ್ತದೆ. ಇದು ಸಾಮಾನ್ಯ ರೈತರಿಗೆ, SC/ST ಜನ ಇರುವಂಥ ರೈತರಿಗೆ 90% ಸಹಾಯಧನ ಇರ್ತದೆ. ಅದು 4,050 ರೂಪಾಯಿ ಸಹಾಯಧನ ಇರ್ತದೆ. ಅವರು ಇದೇನು ರೈತರ ವಂತಿಗೆ ಕೊಡುವುದ ಏನಿರ್ತದಲ್ಲ ಅದನ್ನು ಅವರು ನಿಗದಿತ ಕಂಪನಿಗೆ ಅದನ್ನ ಅವರು ಟ್ರಾನ್ಸ್ಫರ್ ಮಾಡಬೇಕು. ಅದು ಅಮೌಂಟ್ ಕಟ್ಟಿದ್ದನ್ನ ರಿಸಿಪ್ಟ್ ನಮ್ಗೆ ತೋರಿಸ್ಬೇಕು. ತೋರಿಸಿದ ನಂತರ ಏನಿದೆ ಅವರು ಇದ ಏನು ಅವರಿಗೆ ನಾವು ಸಹಾಯಧನದ ವ್ಯವಸ್ಥೆಯನ್ನ ಮಾಡಿಕೊಡ್ತೀವಿ. ಅವ್ರ ಖಾತೆಗೆ ಹೋಗುತ್ತೆ, ಅವ್ರ ಖಾತೆಗೆ ಹೋಗುತ್ತೆ. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು ಎಲ್ಲಿಂದ ರೀ? ನರೇಂದ್ರ ಅವರೇ ಕೇಳಿ, ಜೇನು ಸಾಕಾಣಿಕೆ ಬಗ್ಗೆ ನಿಮಗೆ ಏನು ಮಾಹಿತಿ ಬೇಕು, ಮಾಡ್ತಾ ಇದ್ದೀರಾ ಹೇಗೆ ಕೇಳಿ. ಅದೇ ಮಾಡ್ಬೇಕಂದಿದೆ ಸರ್, ಒಂದು ಕುಟುಂಬ ಮಾಡ್ಬೇಕಂಬಿದೆ. ಹ್ಮ್ ಅದೇ ಸರ್, ಇದು ವರ್ಷಕ್ಕೆ ಎಷ್ಟು ಸರ್ ಆಗ್ಬೇಕು ಸರ್ ಇದ್ರೊಳಗೆ ಸರ್? ಹೇಳ್ತಾರೆ ಡಾಕ್ಟರ್ ಸಜ್ಜನ್ ಅವರು. ಏನಂದ್ರೆ ಒಂದು ವರ್ಷಕ್ಕೆ ಎಷ್ಟು ಬೆಳೆ ತೆಗಿಬೋದು ಸರ್ ಜೇನಿಂದ? ಎಷ್ಟು ಬಾರಿ ಜೇನ್ ತೆಗಿಬಹುದು ಅಂತಾರೆ ಒಂದು ವರ್ಷದಲ್ಲಿ ನಿಮ್ಮಲ್ಲಿ? ಅದು ನಿಮ್ಮಲ್ಲಿ ಏನು ಆಹಾರ ಸಿಗ್ತದೆ ನೋಡ್ರಿ, ಅದಕ್ಕೆ ಅಲ್ಲಿ ನಿಮಗೆ ಹೂವಿಂದು ಅಥವಾ ಸನ್ಫ್ಲವರ್ ಅಂತೀವಿ ಅಥವಾ ಸೂರ್ಯಕಾಂತಿ ಬೆಳೆ ಇದ್ರೆ ನೀವು ಹೆಚ್ಚೆಚ್ಚಿಗೆ ತುಪ್ಪ ತೆಗಿಯೋಕೆ ಸಾಧ್ಯ ಐತಿ. ಆದ್ರೆ ಈಗ ನಾವು ಆಹಾರ ಇಲ್ಲದೆ ಅಥವಾ ಹೂವು ಇಲ್ಲದೆ ಇದ್ರೆ ನಾವೇ ಅದಕ್ಕೆ ಆಹಾರ ಕೊಡ್ಬೇಕಾಗತ್ತಾ? ಸಕ್ರಿ ಪಾಕ ಅಥವಾ ಜೇನುತುಪ್ಪನ ಸ್ವಲ್ಪ ನೀರ ಮಿಕ್ಸ್ ಮಾಡಿ ಜೇನುತುಪ್ಪ ಕೊಡ್ಬೇಕಾಗತ್ತೆ. ಅದು ಎಲ್ಲಾದ್ರು ಎದ್ರ ಮೇಲೆ ಡಿಪೆಂಡ್ ಆಗಿರ್ತದ್ರ ನಿಮ್ಮಲ್ಲಿ ಇರ್ತಕ್ಕಂಥ ಗಿಡಗಳ ಮೇಲೆ, ಗಿಡಗಳು ಗಿಡಗಳು ಹೂವಿನ ಗಿಡಗಳ ಮೇಲೆ ಡಿಪೆಂಡ್ ಆಗಿರ್ತದೆ. ಹೆಚ್ಚೆಚ್ಚಿಗೆ ಹೂವಿನ ಗಿಡಗಳು ಇದ್ರೆ ನೀವು ಹೆಚ್ಚೆಚ್ಚಿಗೆ ನೀವು ಜೇನುತುಪ್ಪ ತೆಗಿಯಕ್ಕೆ ಸಾಧ್ಯ ಐತಿ. ಜನರಲ್ ಆಗಿ ನಾವು 8-10 kg ವರ್ಷಕ್ಕೆ ನಾವು ಒಂದು ಪೆಟ್ಟಿಗೆಯಿಂದ ತೆಗಿಬಹುದು ಅಂತ ಹೇಳ್ತೀವಿ ಜನರಲ್ ಆಗಿ ಎವರೇಜ್. ನಿಮ್ಗೆ ಹೂವು ಹೆಚ್ಚಿಗೆ ಇತ್ತಂದ್ರೆ ನೀವು ಹೆಚ್ಚಿಗೆ ತಗೊಳ್ಳೋಕ್ಕೆ ಸಾಧ್ಯ ಐತಿ. ಮಳೆಗಾಲದಲ್ಲಿ ನೀವು ಅದಕ್ಕೆ ಸ್ವಲ್ಪ ನೀರು ಒಳಗಡೆ ಹೋಗದಂಗೆ ಮೇಲೆ ಸ್ವಲ್ಪ ಮೇಲೆ ಒಂದು ಚಾಟ್ ಮಾಡ್ಬೇಕು ಅವಕ್ಕೆ ಮೇಲೆ ಏನಾದರೂ ಇದನ್ನ ಶೇಡ್ ಕೊಟ್ಟು ನೀರು ಒಳಗಡೆ ಹೋಗದಂಗೆ ನೋಡ್ಕೋಬೇಕು. ಮತ್ತೆ ನೀವು ಅವಾಗ ಮಳೆಗಾಲದಾಗ ಅಲ್ಲಿ ಅವಕ್ಕೆ ಆಹಾರ ಸಿಗಂಗಿಲ್ಲ, ಏನು ಗಿಡದಲ್ಲಿರ್ತಕ್ಕಂಥ ಪರಾಗ ಇರ್ಬೋದು ಅಥವಾ ಮಕರಂದ ಇರ್ಬೋದು ಅದು ನೀರಿನಂಶ ಹೆಚ್ಚಾಗಿ ತೊಳ್ಕೊಂಡು ಹೋಗೋದ್ರಿಂದ ನೀವು ಅದಕ್ಕೆ ಸಕ್ರಿ ಪಾಕ ಇವನ್ ನೀವು ಆಹಾರ ಹೆಚ್ಚಿಗೆ ಲಭ್ಯತೆ ಇದ್ದಾಗ ನೀವು ಪರಾಗನ ಅದರಿಂದ ಕಲೆಕ್ಟ್ ಮಾಡಿಕೊಂಡು ನೀವು ಇಂಥ ಮಳೆಗಾಲದಾಗ ಮತ್ತು ಸಮ್ಮರ್ ಬೇಸಿಗೆ ಅಂತೀವಲ್ಲ ಆ ಪೂರ್ತಿ ಬೇಸಿಗೆ ಟೈಮಲ್ಲಿ ನೀವು ಅವಕ್ಕೆ ಆಹಾರ ನಾವು ಕೊಡಬೇಕಾಗತ್ತೆ. ಅವಾಗ ಕೊಟ್ಟು ಅವನ್ನ ಸ್ವಲ್ಪ ಸರ್ವೈವ್ ಮಾಡೋದು ಅಥವಾ ಅವನ್ನ ಸ್ವಲ್ಪ ಜೀವಂತವಾಗಿ ಇಟ್ಕೋಬೇಕಾಗತ್ತೆ, ಮೇಂಟೈನ್ ಮಾಡೋದು. ತರಬೇತಿ ಕೊಡ್ತಾರ, ಬಂದು ಕೆವಿ ಕೆಯಲ್ಲಿ ತರಬೇತಿ ತಗೋರಿ ನರೇಂದ್ರ. ನರೇಂದ್ರ ಅವರೇ, ತೋಟಗಾರಿಕೆ ಇಲಾಖೆ ವತಿಯಿಂದ ಅರ್ಜಿ ಕೊಡ್ರೊಂದು, ಉಪನಿರ್ದೇಶಕರ ಮಾತಾಡೋರು ಕೂಡ. ನರೇಂದ್ರ ಅವರೇ, ಈಗ ನೀವು ತರಬೇತಿ ಪಡಿಬೇಕಾಗಿತ್ತು ಅಂತಂದ್ರೆ ನಮ್ಮ ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳಿಗೆ, ಸಹಾಯಕ ತೋಟಗಾರಿಕೆ ಅಧಿಕಾರಿಗಳು ಇರ್ತಾರೆ, ಅವ್ರಿಗೂ ಸಂಪರ್ಕ ಮಾಡಬಹುದು. ಇಲ್ಲ ನಮ್ಮ ತಾಲೂಕಿನಲ್ಲಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಅಂತೇಳಿ ಕಚೇರಿ ಇರ್ತದೆ, ಅಲ್ಲಿನೂ ಹೋಗಿ ನೀವು ಸಂಪರ್ಕ ಮಾಡಿದರೆ ತರಬೇತಿ ಯಾವಾಗ ಕೊಡ್ತಾರ ಅಂತೇಳಿ ನಿಮಗೆ ಮಾಹಿತಿ ಕೊಡ್ತಾರೆ. ಆ ದಿವಸ ನೀವು ತರಬೇತಿ ಹಾಜರಾಗಿ ಒಂದು ದಿವಸ 2 ದಿವಸದ ತರಬೇತಿ ಇರ್ತದೆ, ಅವಾಗ ಹಾಜರಾಗ್ಬೋದು. ಇಲ್ಲ ಅಂತಂದರೆ 3 ತಿಂಗಳದ್ದು ತರಬೇತಿ ಇದು ಅವಕಾಶ ಇದೆ. ಅದು ಯಾವುದಿದೆ ಅಂತೇಳಿ ನೀವು ಸ್ವಲ್ಪ ನಮ್ಮ ಇಲಾಖೆಗೆ ನೀವು ಸಂಪರ್ಕ ಮಾಡಿ ಅಲ್ಲಿ ಕೇಳ್ಕೊಂಡ್ರೆ ಮಾಹಿತಿಯನ್ನು ಕೊಡ್ತಾರೆ. ಒಂದೆರಡು ಬಾಕ್ಸ್ ಮಾಡ್ರಿ, ಇಡ್ರಿ ಈ ಸಲ. ನೀವು ಸೂರ್ಯಕಾಂತಿ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇರ್ತಿರಲ್ಲ? ಸೂರ್ಯಕಾಂತಿ ಇಲ್ಲ ಸರ್, ನಮ್ಮಲ್ಲಿ ಸರ್ ಇದು ಕಾಯಿಪಲ್ಲೆ ಬೈತಿ ಸರ್. ಕಾಯಿಪಲ್ಲೆ ಸರ್, ಇದು ಟೊಮಾಟ ಇದು ಮೆಣಸಿನಕಾಯಿ ಸರ್. ಹ್ಮ್, ಅದಕ್ಕೆ ನಮ್ಮ ಇಲಾಖೆಯಿಂದ ನೀವು 1 ಬಾಕ್ಸ್ 2 ಬಾಕ್ಸ್ ಮಾಡಿದ್ರು ಇದು ಸಹಾಯಧನ ಸವಲತ್ತು ಇದೆ. ನೀವು ಏನ್ ಮಾಡಿ ತೋಟಗಾರಿಕೆ ಇಲಾಖೆಗೆ ಸಂಪರ್ಕ ಇಟ್ಕೊಂಡು ಅದು ಮಾಹಿತಿ ಪಡ್ಕೊಂಡು ಮುಂದುವರಿರಿ. ಒಳ್ಳೇದು, ಧನ್ಯವಾದ. ಏನು ಹೇಳಿಕ್ ಇಷ್ಟಪಡ್ತೀರಿ ಡಾಕ್ಟರ್ ಸಜ್ಜನ್ ಅವರವರೇ? ರೈತರಿಗೆ ಜೇನು ಉತ್ಪಾದನೆ ಜೇನುತುಪ್ಪ ಒಂದು ಪೆಟ್ಟಿಗೆನಿಟ್ಟಾಗ ಒಳ್ಳೆ ಬೆಳೆ ಇತ್ತು, ಒಳ್ಳೆ ಮಕರಂದ ಪರಾಗ ಸಿಗ್ತಿತ್ತು ಅಂತಂದರೆ ಎಷ್ಟು ಜೇನುತುಪ್ಪ ಉತ್ಪಾದನೆ ಮಾಡ್ಬೋದು ಒಂದು ಪೆಟ್ಟಿಗೆಯಿಂದ? ಒಂದು ಪೆಟ್ಟಿಗೆಯಲ್ಲಿ ಒಟ್ಟು 8 ಫ್ರೇಮ್ ಇರ್ತಾವ ಸರ್, ಚೌಕಟ್ಟು ಇರ್ತಾವ. ಚೌಕಟ್ಟು ಕೆಳಗಡೆ ಸಂಸಾರ ಕೋಣೆ, ಮೇಲ್ಗಡೆ ಅದಕ್ಕೆ ಸೂಪರ್ ಅಥವಾ ಜೇನು ಕೋಣೆ ಅಂತ ಹೇಳ್ತೀವಿ. ಅದರಲ್ಲಿ 8 ಚೌಕಟ್ಟು ಇರ್ತಾವೆ. ಒಂದು ಚೌಕಟ್ಟಿಂದ ಒಂದು 1/2 kg 1/2 kg ಅಂತಂದ್ರು ನಿಮಗೆ 2 kg ಮಿನಿಮಮ್ ಒಂದ್ಸಲ ಹಾರ್ವೆಸ್ಟ್ ಮಾಡಿದಾಗ. ಅದು ನಾನು ಮತ್ತೆ ಹೇಳ್ತಿದ್ದೀನಿ, ಅದು ಅಲ್ಲಿ ಇರ್ತಕ್ಕಂಥ ಒಂದು ಮಕರಂದ ಪರಾಗ ಸಿಗಬೇಕಾದ್ರೆ ಅವಲಂಬಿತವಾಗಿದೆ. ಮತ್ತೆ ನಾವು ಹಂಗೆ ನಾವು 2 kg ಅಲ್ಲ, ಚೆನ್ನಾಗಿ ಇತ್ತು, ಸಮೃದ್ಧವಾಗಿ ಮಕರಂದ ಪರಾಗ ಸಿಗ್ತಿತ್ತು ಅಂತಂದ್ರೆ ಎಷ್ಟು ಸಲ ಹಾರ್ವೆಸ್ಟ್ ಮಾಡಬಹುದು ಒಂದು ವರ್ಷದಲ್ಲಿ? ಹೂವು ನೀವು ಅದು ಅಟ್ ಲೀಸ್ಟ್ 15 ದಿವಸಕ್ಕೊಮ್ಮೆ ತಿಂಗಳಿಗೊಮ್ಮೆ ನೀವು ಹಾರ್ವೆಸ್ಟ್ ಮಾಡಬಹುದು, ತೆಗಿತಾ ಇರಬಹುದು ಜೇನು ತುಪ್ಪ. ತುಪ್ಪ ತೆಗಿತಾರೆ. ಸರ್ತಿಗೆ ತೆಗೆದಾಗ ಒಂದು 2 kg ಬರುತ್ತೆ ಒಂದು ಪೆಟ್ಟಿಗೆಯಿಂದ. ಒಳ್ಳೆ ಒಂದು ಆದಾಯ ಅಲ್ಲ ಇದರಿಂದ. ಇದು ಮುಖ್ಯ ಉತ್ಪನ್ನ. ನಮಗೆ ಬೇಕಾಗಿರೋ ನಾವು ಏನು ಮಾತಾಡ್ತಿದ್ದೀವಿ ಅಂತಂದ್ರೆ ನಮ್ಮ ಪರಾಗಸ್ಪರ್ಶ ಕ್ರಿಯೆ. ಹೌದು, ಅದು ಬಹಳ. ಅಲ್ಲಿ ಎಷ್ಟು ಹೆಚ್ಚು ಇಳುವರಿ ನಾವು ತೆಗಿಲಿಕ್ಕೆ ಸಾಧ್ಯ ಐತಿ. ಮತ್ತೆ ಅದು ಬೇರೆ ಬೇರೆ ಬೆಳೆಯಲ್ಲಿ ಬೇರೆ ಬೇರೆ. ಈಗ ನಾನು ಹೇಳಿದೆ ನಾನು ಯಾವುದು ಎಣ್ಣೆಕಾಳು ಬೆಳೆಯಲ್ಲಿ ಅದು ಪರ್ಟಿಕ್ಯುಲರ್ ಸೂರ್ಯಕಾಂತಿಯಲ್ಲಿ ಆ ಗಿಡದ ಪರಾಗ ಅದೇ ಗಿಡಕ್ಕೆ ಅದು ಪರಾಗಸ್ಪರ್ಶ ಕ್ರಿಯೆ ಆಗಲ್ಲ. ಅಂತಹದಲ್ಲಿ ನಮಗೆ ಈ ಹುಳುಗಳು ಜೇನು ಹುಳುಗಳು ಪರಾಗ ಮಾಡ್ಲಿಕ್ಕೆ ಬೇಕೇ ಬೇಕು. ಬೇಕೇ. ಈ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ನಾವು ಪರಾಗನ ಟ್ರಾನ್ಸ್ಫರ್ ಮಾಡದೇ ಇದ್ರೆ ಅಥವಾ ಅಲ್ಲಿ ಒಯ್ದೇ ಇದ್ರೆ ಅಲ್ಲಿ ನಮಗೆ ಕಾಳು ಕಟ್ಟೆದಿಲ್ಲ, ಕೊನೆಗೆ ನಾವು ಜಳುಕಾಳನ್ನ ಹಾರ್ವೆಸ್ಟ್ ಅಥವಾ ಒಕ್ಕಣೆ ಮಾಡಬೇಕಾಗುತ್ತೆ. ಅಂತದ್ರಲ್ಲಿ ಇವುಗಳ ಪಾತ್ರ ಬಹುಮುಖ್ಯ. ಅಂದ್ರೆ ಇವಂದೆ ಇದ್ರೆ ಇಳುವರಿನೂ ಜಾಸ್ತಿ ಆಗತ್ತಲ್ಲಿ. ಎಷ್ಟು ಅಂದಾಜು ಎಷ್ಟು ಪ್ರತಿಶತ ಇಳುವರಿ ಜಾಸ್ತಿ ಮಾಡಬಹುದು ಅಂತ? 60-70% 60-70% ಇಳುವರಿನ ಹೆಚ್ಚು ಮಾಡ್ಲಿಕ್ಕೆ ಒಂದು ಅಲ್ಲಿ ಏನು ಎಚ್ಚರಿಕೆ ತಗೋಬೇಕು? ಸಪೋಸ್ ಈಗ ಒಬ್ಬ ರೈತ ಒಂದು 10 ಎಕರೆ ಸೂರ್ಯಪಾನ ಹಾಕಿರ್ತಾನೆ, ಜೇನು ಪೆಟ್ಟಿಗಳನ್ನಿಟ್ಟಾಗ ಏನು ಎಚ್ಚರಿಕೆಯನ್ನು ತಗೋಬೇಕು? ಅದೇ ಆದಷ್ಟು ಅವರು ಕೀಟನಾಶಕ ಈಗ ನಮಗೆ ಎಲ್ಲ ಬಹಳಷ್ಟು ಸಿಗ್ತಿದ್ದಾವೆ, ಸಾವಯವ ಬೇಸ್ಡ್ ಇನ್ಸೆಕ್ಟಿಸೈಡ್ಸ್ ಬೇವಿನ ಮೂಲದ ಕೀಟನಾಶಕಗಳನ್ನ ಸಿಗ್ತಾವೆ, ಅವನ್ನ ಸ್ಪ್ರೇ ಮಾಡ್ಬೋದು. ಇಲ್ಲ ನಾವು ಕೊನೆಗೆ ನಾವು ಈಗ ರಾಸಾಯನಿಕ ಕೀಟನಾಶಕ ಬಳಸಲೇಬೇಕು ಅಂತ ಅಂತ ಸಂದರ್ಭದಲ್ಲಿ ನಾವು ಜೇನು ಪೆಟ್ಟಿಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿ ಅದು ಆದಷ್ಟು ಹೂವು ಇದ್ದಾಗ ಮಾತ್ರ ನಾವು ಮಾಡಲೇಬಾರ್ದು ಅಂತ ನಾವು ಹೇಳ್ತೀವಿ. ಮಾಡಲೇಬೇಕಾದಾಗ ನಾವು ಬಾಕ್ಸ್ಗಳನ್ನ ಅಥವಾ ಜೇನು ಪೆಟ್ಟಿಗೆಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿ ಆ ಕೀಟನಾಶಕ ಸಿಂಪರಣೆ ಮಾಡಿದ ಒಂದು 5-6 ದಿವಸಕ್ಕೆ ನಾವು ಮತ್ತೆ ಬೇಕಾದರೂ ವಾಪಸ್ ತಂದು ನಮ್ಮ ಹೊಲದಲ್ಲಿ ಇಟ್ಕೊಳ್ಳೋಕೆ ಇಟ್ಕೋಬಹುದು. ಅಂದ್ರೆ ಜಾಸ್ತಿ ಅವಕ್ಕೆ ಡಿಸ್ಟರ್ಬೆನ್ಸ್ ಆಗ್ತಾ ಇರಬಾರ್ದು. ಪೆಟ್ಟಿಗೆಗಳನ್ನ ಇಡೋದು ಆ ಕಡೆ ಒಯ್ಯೋದು ಈ ಕಡೆ ಒಯ್ಯೋದು ಮಾಡಿದ್ರೆ ನೀವು ಸ್ಥಳಾಂತರ ಜೇನು ಕೃಷಿ ಮಾಡಬಹುದು ಸರ್. ಮಾಡಬಹುದು ಮಾಡಿದ್ರೆ ನೀವು ಇನ್ನೂ ಹೆಚ್ಚೆಚ್ಚಿಗೆ ನೀವು ಇಳುವರಿನ ಅಥವಾ ಜೇನುತುಪ್ಪನ ಹಾರ್ವೆಸ್ಟ್ ಮಾಡಬಹುದು. ಒಂದು ಕರೆ ಇದೆ. ಹಲೋ ಸರ್, ನಮ್ಮ ಮನೇಲಿ ನಾವು ಕಟ್ಟಿಗೆ ಕರೆದೇವು, ಮನೇಲಿ ಪಕ್ಕದಾಗ ಹಾಕಿಂತೀವಿ. ಹಾ, ತಮ್ಮ ಹೆಸರು ಎಲ್ಲಿಂದ ರೀ? ಅದ್ರಾಗ ನಿಮ್ಮ ಹೆಸರು ಎಲ್ಲಿಂದ ಮಾತಾಡ್ತೀರಿ? ನಮ್ದು ಸಲಕಲ್ ಗುಡ್ಡ ರೀ, ನಾವು ಇಲ್ಲಿ ಸಲಕಲ್ ಗುಡ್ಡಲಿಂದ ಮಾತಾಡ್ತೀವಿ. ಕೇಳಿ, ಪ್ರಶ್ನೆ ಕೇಳಿ. ಏನು ಜೇನು ಪೆಟ್ಟಿಗೆ ಇಟ್ಟಿರಿ ಅಂತ? ಅವು ಪೆಟ್ಟಿಗೆ ಏನಿಲ್ರಿ, ನಾವು 2 ವರ್ಷದಿಂದ ಹಂಗೆ ಗಿಡಗಳು ಹೊಲಗಳು ಕಟ್ಟಿಗೆ ಕಟ್ಕೊಂಬಂದು ಅಲ್ಲಿ ಮನೇಲಿ ಹಾಕಂತೀವಿ. ಹ್ಮ್, ಅದ್ರಾಗ ಇಡ್ತಾವ ಹಂಗೆ ಸಾಧನೆ ಹಂಗೆ ನಾವು ಬುಡ್ಸಿದಂಗೆಲ್ಲ ಹಂಗೆ ಇಟ್ಟು ಇಡ್ತಾವ್ರಿ. ಹ್ಮ್, ಏನು ನಿಮ್ದು? ಹಾ ಕೇಳಿ. ಅವೇನು ನಾವು ಸಾಕಿಲ್ಲ ಏನಿಲ್ರಿ ನಾವು. ಹ್ಮ್, ಅವು ಆರಾಮಾಗಿ ಇರ್ತಾವ ಹಂಗೆ ಸುತ್ತ ಮನೆ ಸುತ್ತ ಸ್ಟಾರ್ಟ್ ಆಯ್ತರಿ ಗಿಡಗಳು ಹಾಕಿನಿ. ಹ್ಮ್, ನ್ಯಾಚುರಲ್ ಆಗಿ ಜೇನು ಕಟ್ತಾ ಇದ್ದ ತಮ್ಮಲ್ಲಿ. ತುಪ್ಪ ಗಿಡ ಹಾಕಿನಿ, ನೆಳ್ಳ ಐತ್ಯಾ? ಎಷ್ಟು ತುಪ್ಪ ತೆಗಿತಾ ಇದ್ರಿ ವರ್ಷ? ತುಪ್ಪ ಬರ್ತಾ ಇದೆಯಾ? ತುಪ್ಪ ಒಂದು ಅದು ಜೀರೋ ಸೋಡಾ ಕುಲ್ಕೇನಲ್ರಿ, ಅಂತದ್ರಲ್ಲಿ ಒಂದೊಂದು ತೆಗಿತೀನಿ. ಒಂದೊಂದು ಸ್ವಲ್ಪ ತೆಗಿತಾ ಇದ್ರಿ? ಆದ್ರೆ ಬಿಟ್ಟು ಹೋಗಿಲ್ಲ ಅವಲ್ಲಿ? ಬಿಟ್ಟು ಹೋಗಿಲ್ರಿ, ಹಂಗೆ ಇರ್ತಾವ್ರಿ. ಹಂಗೆ ಒಂದ್ ಸಲ ತೆಗಿತೀನಿ, ಒಂದ್ಸಲ ಬಿಟ್ಟು ಬಿಡ್ತೀವಿ, ಯಾರು ಮಾಡ್ಲಾರ್ದಂಗ ಹಂಗೆ ಮುಚ್ಚಿಟ್ಬಿಡ್ತೀವಿ ಒಳಗಡೆಗೆ. ಹ್ಮ್, ಹಂಗೆ ಇರೋ ಇರ್ತಾವ್ರಿ. ಒಂದ್ ಬಿಡೋದು 2 ಆಗ್ಬಿಡ್ತಾವ್ರಿ, 2 ಬಿಡೋದು 1 ಆಗ್ತದ್ರಿ ಹಂಗೆ. ಹ್ಮ್, ನೋಡ್ರಿ, ಇದು ನೀವು ಅವ್ರಿಗೆ ಏನು ಡಿಸ್ಟರ್ಬ್ ಮಾಡ್ತಾ ಇಲ್ಲ, ಕೋತಿಗಳು ಮನುಷ್ಯರು ಏನು ಕಾಟ ಕೊಡ್ತಾ ಇಲ್ಲ, ಆರಾಮ ಇರ್ತಾವ. ಆರಾಮಿರ್ತಾವ ಸರ್ ಅಲ್ಲಿ. ಅಂದ್ರೆ ನಾವ್ ಏನ್ ಅವ್ರೇನ್ ತಟೋರ್ ಮಾಡೋದಿಲ್ಲ, ನೀರ್ ಹಾಕ್ತೀವಿ ಗಿಡಗಳು, ಬೊಪ್ಪಾಯಿ ಗಿಡಗಳು ಹಾಕಿವಿ ಒಂದು 4. ಹ್ಮ್, ಏನ ಗಿಡ ಒಂದು 4 ಹಾಕಿನಿ. ಹ್ಮ್, ಮತ್ತೆ ಸುತ್ತ ಕಟ್ಟಿಗೆ ಎಲ್ಲ ಕರ್ಕೊಂಡ್ರೆ ಮತ್ತೆ ಸುತ್ತ ಹಾಕ್ಬಿಡ್ತೀನಿ, ಹಂಗೆ ಇರ್ತಾವ್ರಿ ಒಳಗಡೆ. ಅಂದ್ರೆ ನೀವ್ ಅವ್ಕ ಸಂರಕ್ಷಣೆ ಮಾಡಿದ್ರೆ ಜೇನನ್ನ ಏನ್ ಮಾಡಲ್ರಿ? ಅವಕ್ಕ ನೈಸ ಇನ್ನ ಮರಿ ಮಾಡ್ತೀವಿ ಅವಕ್ಕ ಒಳಗ. ಇದೇ ರೀತಿ ಕಾಪಾಡ್ರಿ ಅವನ್ನ, ಒಳ್ಳೆ ರೀತಿ ಕಾಪಾಡ್ರಿ. ಜೇನುತುಪ್ಪ ಸಂಖ್ಯೆ ಹೆಚ್ಚಿ ಮಾಡ್ರಿ ಅವ್ರ ಕುಟುಂಬಗಳ ಸಂಖ್ಯೆ. ತಗಂತೀರಿ, ಒಂದೊಂದು ಬಾಟ್ಲಿ ಸಿಗ್ತದ್ರಿ ನಮ್ಗ. ಒಳ್ಳೇದು. ಒಂದೊಂದು ತೆನೆ ದೊಡ್ಡ ತುಪ್ಪ ಜಗ್ಗಿ ಆಗ್ತದ್ರಿ, ಒಂದೊಂದು ಬಾಟ್ಲಿ ಆಗ್ತದ್ರಿ. ಏನು ಮಾರಾಟ ಮಾಡ್ತಾರೆ ತುಪ್ಪನ್ನ, ಜೇನುತುಪ್ಪ ಹೇಗೆ ಕೊಡ್ತಾ ಇದ್ದೀರಿ? ಇಲ್ರಿ, ಕೊಡಕಿಲ್ರಿ ನಾವು. ಈಗ ಯಾರನ್ನ ಹುಡುಗರಿಗೆ ಏನಾನ ಆಗಿದೆ ಅಂದ್ರೆ ಅವ್ರಿಗೆ ಔಷಧಿಗೆ ಬೇಕಾಗಿದೆ ಅಂದ್ರೆ ಕೇಳ್ತಾರಿ, ಯಾರನ್ನ ಕೇಳಿದ್ರೆ ಅವ್ರಿಗೆ ನಾನೇ ಕೊಡ್ತೀನಿ. ಅಲ್ಲಿ ನಾವೆಲ್ಲ ಜನದಾಗ ಓಡಾಡ್ತೀನಿ, ನಮ್ಮ ಹುಡುಗರಾಗ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ನಿಮ್ ಹಾಗೆ ಮಾಡ್ಬೇಕು. ಜೇನು ಹುಳ ಸಂರಕ್ಷಣೆ ಆಗ್ಬೇಕಾಗಿದೆ, ಯಾಕಂದ್ರೆ ಜೇನುಗಳು ಬಹಳ ಮಹತ್ವದ ಪಾತ್ರ ವಹಿಸ್ತಾವೆ ಹುಳುಗಳು. ಬಂದಿವ್ರಿ ನಾವು, ಎರೆಕ ಬಂದ್ವಿ, ಮೆಣಸಿನ್ಕಾಯಿ ಎರೆಕ ಏನಿಲ್ಲ, ಅಲ್ಲಿ ಎಲ್ಲ ಚಾಟ ಮಾಡಿ ಬಂದಿರ್ತೀವಿ. ಮತ್ತೆ ಒಂದು 3 ತಿಂಗಳಾದ್ಮೇಲೆ ಮತ್ತೆ ಒಂದು ಬಾಟ್ಲ ವರ್ಷ ಸಿಗ್ತವೆ. ಒಳ್ಳೇದು, ಇದೇ ರೀತಿ ಮಾಡ್ರಿ, ಎಲ್ಲ ಜೇನು ಕಾಪಾಡ್ಕೊಂಡು ಹೋಗ್ರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ ತಮಗೆ. ಸರ್, ಏನು ಹೇಳಿಕ್ ಇಷ್ಟಪಡ್ತೀರಿ? ವೇಳೆ ಆಗ್ತಾ ಇದೆ, ಇನ್ನೊಂದು 3 ನಿಮಿಷದಲ್ಲಿ ರೈತರಿಗೆ ಆದಷ್ಟು ಸಾಕಾಣಿಕೆ ಬಗ್ಗೆ ಇನ್ನೂ ಮಾಹಿತಿ ಸಾಕಷ್ಟು ಕೊಡಬೇಕಾಗಿತ್ತು, ಏನೂ ಆಗಲಿಲ್ಲ ರೈತರಿಗೆ ಕೊಡಲಿಕ್ಕೆ. ಆದಷ್ಟು ಅವನ್ನ ಇರತಕ್ಕಂಥ ಕುಟುಂಬಗಳನ್ನ ನಾವು ಸಂರಕ್ಷಣೆ ಮಾಡ್ಬೋದು. ಅದೇ ಹೇಳಿದೆ ಈಗ, ಕೀಟನಾಶಕ ಸಿಂಪರಣೆ ಆದಷ್ಟು ಕಡಿಮೆ ಮಾಡೋದು. ಯಾವ ತಳಿಯನ್ನ ಸಾಕಾಣಿಕೆ ಮಾಡೋದಂತಿರ್ತಾವ? ಮಾಡೋದಾದ್ರೆ ಯಾವ ತಳಿ? ಒಟ್ಟು ನಮ್ಮ ದೇಶದಲ್ಲಿ ಇರತಕ್ಕಂಥದ್ದು 5 ಸರ್, 5 ತಳಿಗಳು. ಅದರಲ್ಲಿ ಸಾಕಾಣಿಕೆ ಮಾಡ್ತಕ್ಕಂಥದ್ದು 3 ಇದಾವೆ. ಒಂದು ಎಪಿಸ್ ಮೆಲ್ಲಿಫೆರ ಅಂತಂದ್ರೆ ಯುರೋಪಿಯನ್ ಜೇನು ಅಂತೀವಿ, ಇನ್ನೊಂದು ನಮ್ಮದೇ ಭಾರತೀಯ ಜೇನು ಅಥವಾ ಪೊಟ್ರೇ ಜೇನು ಅಥವಾ ತುಡುವೆ ಜೇನು ಅಂತ ಹೇಳ್ತೀವಿ. ಇನ್ನೊಂದು ಟ್ರೈಗೋಡ ಇರ್ಡಿಪೆಂಡೆನ್ಸ್ ಅಂತ ಬರ್ತದೆ, ಮುಜೆಂಟಿ ಜೇನು ಅಥವಾ ಸೊಳ್ಳೆ ಜೇನು, ಅದು ಚುಚ್ಚಲ್ಲ. ಅದು ಇವು ಎರಡು ನಿಮಗೆ ಚುಚ್ತಾವ, ಮೆಲ್ಲಿಫೆರಾ ಇರ್ಬೋದು ಅಥವಾ ತುಡುವೆ ಜೇನು ಇರ್ಬೋದು. ಇವು ಕತ್ತಲೊಳಗಡೆ ಇರತಕ್ಕಂಥ ಸರ್ ಇವು. ಹಿಂಗಾಗಿ ಇವನ್ನ ನಾವು ಸಾಕಾಣಿಕೆ ಮಾಡ್ಲಿಕ್ಕೆ ಸಾಧ್ಯ ಐತಿ. ಈ ಕೆಲವೊಂದು ಗಿಡದಾಗ ಕಟ್ತಾವ ಅಥವಾ ಈಗ ಹೇಳಿದ್ರು ಇವ್ರು ಕೋಲಲ್ಲಿ ಕಟ್ತಕ್ಕಂಥವು, ಇವು ಚಿಟ್ಟ ಜೇನು ಅಥವಾ ಕೋಲ್ ಜೇನು ಅಂತ ಹೇಳ್ತೀವಿ. ಅದು ದೊಡ್ಡದು ಮರದಾಗ ಕಟ್ಟೋದು ಅಥವಾ ಬಿಲ್ಡಿಂಗ್ ಮೇಲೆ ಕಟ್ಟೋದು ಅದು ಹೆಜ್ಜೇನು, ಅವು ಸಾಕಾಣಿಕೆ ಮಾಡ್ಲಿಕ್ಕೆ ಬರಂಗಿಲ್ಲ. ಆದಷ್ಟು ನಾವು ಜೇನುತುಪ್ಪ ಬೇಕಾದ್ರೆ ತಕ್ಕೋಬಹುದು, ಆದ್ರೆ ಸಾಕಾಣಿಕೆ ಮಾಡ್ಲಿಕ್ಕೆ ಬರಂಗಿಲ್ಲ. ಹಿಂಗಾಗಿ ನಾವು ಇರೋವಷ್ಟು ಕಾಲೋನಿನ ಅಥವಾ ಕುಟುಂಬಗಳನ್ನ ಅಥವಾ ಜೇನು ಕಾಲೋನಿಗಳನ್ನ ನಾವು ಸಂರಕ್ಷಣೆ ಮಾಡಿ ಅವನ್ನ ಕಾಪಾಡ್ಕೊಂಡು ಹೋದ್ರೆ ನಮಗೆ ಪರಾಗಸ್ಪರ್ಶ ಕ್ರಿಯೆಯಾಗಿ ಇಳುವರಿ ಹೆಚ್ಚಾಗುತ್ತೆ. ಮತ್ತೆ ಮುಂದಿನ ಪೀಳಿಗೆಗೂ ಸಹಿತ ಇದು ಬೇಕಾಗಿರ್ತಕ್ಕಂಥದ್ದು.